ಅಡಿಕೆ ಇದೆ, ಅಷ್ಟು ಮಟ್ಟಿಗೆ ರೋಗಗಳ ಆವಳಿಯು ಕಡಿಮೆ ಇದೆ. ಅದೇ ಮರಗಳಿಂದ ಆಯ್ಕೆ ಮಾಡಿದಂತ ಅಡಿಕೆಗಳಿಂದ ನಾವು ಮನೆ ಹತ್ರದ ಅಡಿಕೆ ತೋಟಗಳನ್ನು ಮಾಡಿದ್ದೇವೆ. ಅಲ್ಲಿಂದ ಬಂದ ಅಡಿಕೆ ಗಿಡದಲ್ಲಿ ಈಗ ಹೊರಗಿನ 3 ವರ್ಷದ ಅಡಿಕೆ ಗಿಡ ಇದೆ ಹೇಳಿದೆ. ಅದೇ ತಳಿಗಳಿಂದ ಮಾಡಿದ ಗಿಡಗಳಿದೆ. ಅದು ನನಗೆ ಆಗ್ತಾ ಇದೆ, ನಾನು ಎಲ್ಲೋ ತಪ್ಪು ಬಿದ್ದಿದ್ದೇನೆ ಅಂತ ಮನಸ್ಸಿಗೆ ಆಗ್ತಾ ಇದೆ. ಯಾಕಂದ್ರೆ ಇನ್ನಷ್ಟು ಒಳ್ಳೆಯ ಆಯ್ಕೆ ಮಾಡುವಂತ ಅವಕಾಶಗಳನ್ನು ಇಟ್ಟುಕೊಂಡು ಒಳ್ಳೆಯ ಗಿಡಗಳನ್ನು ಆಯ್ಕೆ ಮಾಡುವುದಿತ್ತ ಏನೋ ಅಂತ ಹೇಳುವುದು ಮನಸ್ಸಿನಲ್ಲಿ ಒಂದು ಬದಿಯಲ್ಲಿ ಆಗ್ತಾ ಇದೆ. ಆದರೂ ಅಂದ್ರೆ ನೀವು ಆ ಬೀಜಗಳನ್ನು ಇಟ್ಕೊಳ್ಳುವಾಗ ಯಾವ ರೀತಿ ಆಯ್ಕೆ ಮಾಡುವಂತದ್ದು ಅಂದ್ರೆ ಮರದಲ್ಲಿ ಅಡಿಕೆಯ ಪ್ರಮಾಣ ನೋಡಿಕೊಂಡು, ಅಡಿಕೆ 1 ವರ್ಷ ನೋಡುದಲ್ಲ, ಸಾಧಾರಣ 2-3 ವರ್ಷದಲ್ಲಿ ಆ ಮರದಲ್ಲಿ ಅವರೇಜ್ ಹೇಗೆ ಬರ್ತಾ ಇದೆ ಅಂತ, ಮತ್ತೆ ಅಡಿಕೆಯ ಗಾತ್ರಗಳು ಹೇಗೆ ಅಂತ, ಮತ್ತೆ ಆ ಅಡಿಕೆಯನ್ನು ಹಣ್ಣಡಿಕೆ ಅಥವಾ ಒಣಗಿದಾಗ ನಮ್ಗೆ ಮಿಸ್ ಆಗ್ತದೆ. ಅದನ್ನು ತೆಗೆಯುವ ಸಂದರ್ಭದಲ್ಲಿ ಹಣ್ಣಡಿಕೆಯನ್ನು ಕೆಳಗೆ ತೆಗೆದಿದ್ದಾಗ ಅದನ್ನು ಕತ್ತರಿಸಿ ನೋಡಿದಾಗ ಅದರಲ್ಲಿ ಒಳಗಿನ ಏನು ವೇಸ್ಟ್ ಬಿಳಿ ಭಾಗ ಇದೆ, ಅದು ಒಡಗಿದಾಗ ಸಿಂಕ್ ಆಗ್ತದೆ. ಅದು ಕಡಿಮೆ ಇರುವಂತ ಜಾಗ ಆಗಿದ್ರೆ ಒಳ್ಳೇದು, ಇಲ್ಲದ್ರೆ ಒಳಗೆ ಟೊಳ್ಳಾಗಿ ಉಳಿತದೆ. ಪೂರ್ತಿ 50-60 ದಿವಸ ಒಣಗಿದಾಗ ಅಲ್ಲಿ ಜಾಸ್ತಿ ಆ ಅಡಿಕೆಗಳು ಕ್ವಾಲಿಟಿ ಒಳ್ಳೆ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ಅಂತ ಅಡಿಕೆಯನ್ನು ನಾವು ಒಳ್ಳೆಯ ಕ್ವಾಲಿಟಿ ಅಡಿಕೆ ಸಿಕ್ಕಿದ್ರೆ ಅದರಲ್ಲಿ 100ಕ್ಕೆ 100 ಆಯ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತು ನಮ್ಮ ಹಿಂದಿನವರು ಈಗಿನ ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಳಿಲ್ಲ, ಹಿಂದಿನವರು ನಮ್ಮ ತಾಯಿಯೆಲ್ಲ ಹೇಳುವುದಿದೆ, ಅಡಿಕೆಯನ್ನು ನೀರಿನಲ್ಲಿ ಹಾಕಿದ್ರೆ ಅಡಿಕೆ ಸರಿಯಾಗಿ ತೇಲ್ತದೆ, ಅದರ ಚೊಟ್ಟಿನ ಭಾಗ ಏನು ಗೊನೆಯ ಫಸ್ಟ್ ಭಾಗ ಮೇಲೆ ಬರ್ತದೆ, ಬಾಕಿ ಎಲ್ಲ ಅಡ್ಡ ಬೀಳ್ತದೆ ಅಥವಾ ಕೆಲವು ಮುಳುಗಿರ್ತದೆ, ಹೀಗಿದೆಲ್ಲ ಆಗ್ತದೆ. ಆದ ಕಾರಣ ಅಂಥದ್ದನ್ನು ಸರಿ ಇರುವುದು ಅಡಿಕೆಯನ್ನು ತೆಗಿಬೇಕು. ಮರದಲ್ಲಿದ್ದದ್ದು ಎಲ್ಲ ಅಡಿಕೆಯು ಒಳ್ಳೆ ಕ್ವಾಲಿಟಿ ಆಗಿರುವುದಿಲ್ಲ ಅಂತ, ಹಾಗೆ ಮಾಡಿದ ಅಡಿಕೆಗಳೇ ಇದೆ, ಅಡಿಕೆಗಳಾಗಿದೆ. ಮತ್ತೆ ಕಾರಣಗಳು ಭೂಮಿಯಲ್ಲಿ ಬೇರೆ ಬೇರೆ ಇರಬಹುದು, ವ್ಯತ್ಯಾಸಗಳು ಬೇರೆ ಕಾರಣಗಳಿಂದಲೂ ಬರುವ ಸಾಧ್ಯತೆ ಇರಬಹುದು. ಅಡಿಕೆಯಲ್ಲಿ ಈಗ ಅದರ ನೀರಾವರಿ ಎಲ್ಲ ಯಾವ ರೀತಿ ಮಾಡ್ತಾರೆ? ಮುಂಚೆ ಕೆರೆ ನೀರು ಆಗ್ತಿದ್ದಾಗ ಕೆರೆಯಿಂದ ಮೋಟರ್ ಮೂಲಕದಲ್ಲಿ ನೀರು ಕೊಂಡದ್ದು, ಮತ್ತೆ ಮತ್ತೆ ಇಲೆಕ್ಟ್ರಿಕ್ ಮೋಟರ್ ಅಥವಾ ಈ ನಿಮ್ಮ ಕೆರೋಸಿನ್ ಪಂಪ್ಗಳು 20-25 ಫೀಟಿಂದ ಆಳದಿಂದ ನೀರು ಎಳೆಯುವುದಿಲ್ಲ, ಮತ್ತೆ ನೀರಿನ ಮಟ್ಟ ವರ್ಷದ ವರ್ಷ ಕಡಿಮೆ ಆಗಲಿ ಸರ್ ತುಂಬಾ ಕಷ್ಟ ಆಗಿ ಪೂರ್ತಿ ಮರವೇ ಹೋಗುವ ಮಟ್ಟಕ್ಕೆ ಹೋಯ್ತು. ಹಾಗೆ ಬೋರ್ವೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಂದು ಬೋರ್ವೆಲ್ ಮಾಡಿದಾಗ ಅದರಲ್ಲಿ ಕಲ್ಲು ಹ್ಯಾವಿ ಸಿಕ್ಕಿತ್ತು, ಗಟ್ಟಿ ಕಲ್ಲು, ಸುಮಾರು 1-1.5 ಇಂಚ್ ನೀರು ಸಿಕ್ಕಿತ್ತು. ಅದು ನಮ್ಮ ಒಟ್ಟಿನಲ್ಲಿ, ಈಗ ಕಮ್ಮಿ ಭೂಮಿ, ಒಟ್ಟಿಗೆಲ್ಲ ಇರುವಾಗ ಭೂಮಿ ನೀರು ಸಾಕಾಗ್ತಿಲ್ಲ. ವರ್ಷದಲ್ಲೂ ತೆಂಗಿನಕಾಯಿ ಮಾರಾಟ ಮಾಡುದು, ಅಡಿಕೆ ಮಾರಾಟ ಮಾಡುದು, ಆ ಬೋರ್ವೆಲ್ನ ಆಳ ಮಾಡುದು, ಹಣವನ್ನೆಲ್ಲ ಅದಕ್ಕೆ ಹಾಕ್ತಾ ಇದ್ದು. ಆಗೆಲ್ಲ ಹ್ಯಾಂಡ್ಲಿಂಗ್ ಬೋರ್ವೆಲ್ ಆಗ್ತಿತ್ತು, ನಿಮ್ಮ ಬಾಲ್ಸ್ ಹಾಕಿ ಕಟಿಂಗ್ ಮಾಡುವಂತದ್ದು ಅಲ್ಲಿ ಸ್ಪಾಟ್ ಆಗಿ. ಹಾಗೆ ನೀರು ಸಿಕ್ಲಿಲ್ಲ. ಹಾಗೆ ಮತ್ತೊಂದ್ಸರ್ತಿ ಕಂಪ್ರೆಷರ್ ಮೂಲಕದಲ್ಲಿ ಒಂದು ಬೋರ್ವೆಲ್ ಮಾಡ್ಲಿಕ್ಕೆ, ಅದನ್ನು ಡೀಪ್ ಮಾಡ್ಲಿಕ್ಕೆ ಹೇಳಿದೆ, ಒಬ್ರು ಮಾಡಿಕೊಟ್ರು, ನೀರು ಸಿಕ್ಲಿಲ್ಲ ಅದ್ರಲ್ಲಿ, ಅಷ್ಟೇ ಇದ್ದದ ನೀರು, ಏನಾಗುದಿಲ್ಲ ಹೇಳಿದ್ರು. ನನಗೆ ಈಗ ಮನೆ ಇನ್ನೊಂದು ಭೂಮಿಯಲ್ಲಿ ನನಗೆ ಬೋರ್ವೆಲ್ ಮಾಡಿ ಕೊಡ್ಬೇಕು. ಹಾಗೆ ನಾನು ಬೋರ್ವೆಲ್ ಮಾಡ್ಲಿಕ್ಕೆ ಅದರಲ್ಲಿ ದೇವರು ಬೇಕಾದಷ್ಟು ನೀರು ಕೊಟ್ಟರು. ಹಾಗೆ ಅಲ್ಲಿ ಆ ಸಿಕ್ಕಿದ ನೀರಿನ ನಂತರ ನನ್ನ ಕೃಷಿ ಭೂಮಿಗೆ ಯಥೇಚ್ಛವಾಗಿ, ಹಾಗೆ ಹೇಳಿ ಇವತ್ತು ಸರ್ಕಾರ ನೀರು ಸಿಗ್ತಾ ಇದೆ, ಉಚಿತವಾಗಿ ಸರ್ಕಾರ ಕರೆಂಟ್ ಕೊಡ್ತಾ ಇದೆ. ಆದರೂ ಬೇರೆ ಕಡೆಯಲ್ಲಿ ಎಲ್ಲ ನೋಡ್ತೇವೆ, ಉಚಿತವಾಗಿ ಸಿಕ್ಕುವುದು, ಉಚಿತವಾಗಿ ಹೋಗ್ತಾ ಇದೆ, ನೀರು ಹರಿದು ರಾತ್ರಿ ಬೆಳಗ್ಗೆವರೆಗೆ ಹೋಗುವ ತೋಟಗಳು ಎಷ್ಟೋ ಜನಗಿದೆ. ಅದಾಗಬಾರ್ದು ನಿಜವಾಗಿ ಸರ್, ನಿಜವಾಗಿ ಆಗಬೇಕಾದ್ರೂ ನಮ್ಮ ಭೂಮಿಗೆ ನಮ್ಮ ಕೃಷಿಗೆ ಎಷ್ಟು ನೀರು ಬೇಕೋ ಅಷ್ಟೇ ಬಳಕೆ ಮಾಡಬೇಕು. ನಮಗೆ ಕರೆಂಟ್ ಇದೆ ಅಂತ ಹೇಳಿ ಹಾಗು ವೇಸ್ಟ್ ಮಾಡೋದು ಸರಿಯಲ್ಲ, ಯಾಕಂದ್ರೆ ಇನ್ನೊಬ್ಬನಿಗೆ ಅದು ಇವನ ಬಳಕೆಯಿಂದ ಇನ್ನೊಬ್ಬನಿಗೆ ಕಡಿಮೆ ಆಗ್ಬೋದು. ನೀರು ಎಲ್ಲರಿಗೂ ಮುಖ್ಯ ಅಲ್ವಾ, ನೀರಿಲ್ಲದೆ ಯಾವುದೂ ಇಲ್ಲ. ಹಾಗೆ ಇವತ್ತು ಬೇಕಾದಷ್ಟು ಭೂಮಿಗೆ ನೀರಿದೆ. ಈ ಹೊಸ ತೋಟ ಹೋಗ ನಮ್ಗೆ 2 ಎಕರೆ ಪರ್ಸೆನ್ಸ್ಗೆ ಸುಮಾರು 18-20 ವರ್ಷದಿಂದ ಇರುವಂತ ಬೋರ್ವೆಲ್ ಇರುದು, ಏನ್ ಕಡಿಮೆ ಆಗ್ಲಿಲ್ಲ. ಅದು ಸಹ ಬೋರ್ವೆಲ್ ಇರುವುದೇ ಈಗ 160 ಫೀಟ್ ಆಳ, ಇವತ್ತೆಲ್ಲ 600-500 ಫೀಟ್ ಆಳಕ್ಕೆ ಹೋಗಿದೆ. ಅದು ನೀರು ಯಥೇಚ್ಛವಾಗಿದೆ, ಕೃಷಿ ಇದೆ, ಖುಷಿಯಲ್ಲಿದೆ. ಈಗ ಕೀಟ ರೋಗ ಬಾಧೆಯನ್ನ ನಿಯಂತ್ರಣ ಇತ್ತು. 3 ವರ್ಷ ಹಿಂದೆ ನಮ್ಗಲ್ಲಿ ಅಡಿಕೆ ಔಷಧಿ ಬಿಡುವವ ಬರ್ಲಿಲ್ಲ, ಕೊಳೆ ರೋಗ ಸ್ಟಾರ್ಟ್ ಆಗಿದೆ ಅಂತ ಆಯ್ತು, ಅವನು ಬರ್ತೇನೆ ಹೇಳಿ ಬರ್ಲಿಲ್ಲ. ಹಾಗೆ ನನ್ನೊಬ್ರು ಆತ್ಮೀಯರು ಕೈಯೂರಿನವರು, ಅವರಲ್ಲಿ ಒಂದು ಫೈಬರ್ ದೊಟ್ಟಿ, ಹಾಗೆ ಒಮ್ಮೆ ಕೊಡ್ತೀರಾ ಕೇಳಿದಕ್ಕೆ ಅವ್ರು ಕೊಟ್ಟರು. ನನಗೆ ಕೊಟ್ಟದ್ದನ್ನು ತೋಟದಲ್ಲಿ ಬಂದು ಔಷಧಿ ಬಿಡ್ಲಿಕ್ಕೆ ಶುರು ಮಾಡಿದೆ. ಅದು 60 ಫೀಟ್ ಎತ್ತರದ ಏಣಿ. ಆಗ ಪ್ರಯತ್ನ ಪಟ್ಟೆ, ಆ ಸಮಯದಲ್ಲಿ ಸ್ವಲ್ಪ ಅಡಿಕೆ ಉಳ್ಕೊಂಡಿತ್ತು. ಆಗ ಮನಸ್ಸಿಗಾಯ್ತು, ನಾವು ಇಂಥದ್ದೊಂದು ದೋಟಿ ತಗೊಂಡಿದ್ರೆ ಅವರ ಅಗತ್ಯಕ್ಕೆ ನಮಗೆ ಸಿಕ್ಕದೇ ಇರುವುದಕ್ಕಿಂತ ನಾವು ತಗೊಂಡಿದ್ರೆ ಏನಾಗ್ಬೋದು, ಒಮ್ಮೆ ಕಷ್ಟ ಆಗ್ಬೋದು ಸಿಗ್ಬಹುದು ಅಂತ. ಹಾಗೆ ನಮ್ದು ಇವತ್ತು ಹೈಟೆಕ್ ಫೈಬರ್ ದೋಟಿ ಬಾಲಸುಬ್ರಹ್ಮಣ್ಯ ಅವರು ಹಾಸನದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಹಾಗೆ ಕೃಷಿ ಮೇಳದಲ್ಲಿ ಪುತ್ತೂರಿನಲ್ಲಿ ಹೋಗಿದ್ದಾಗ ಅವರು ಬಂದಿದ್ರು, ಅವರನ್ನೆಲ್ಲ ಮಾತಾಡಿದಾಗ ಅವರು 75,000 ರೂಪಾಯಿ ಆಗ್ತದೆ ಹೇಳಿದ್ರು. 75,000 ರೂಪಾಯಿ ಇವತ್ತೇ ಬುಕ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಇದೆ, ಇಲ್ಲದ್ರೆ ರೇಟ್ ಜಾಸ್ತಿ ಆಗ್ತಾ ಹೇಳಿದ್ರು. 500 ರೂಪಾಯಿ ಕೊಟ್ಟು ಬುಕ್ ಮಾಡಿದೆ. ಆ ಫೈಬರ್ ದೋಟಿ ಬಂತು. ಫೈಬರ್ ದೋಟಿ ಬಂದ ಮೇಲೆ ನನಗೆ ಆ ಬಂದ ಸಮಯದಲ್ಲಿ ಟ್ರಯಲ್ ಆಗಿ ಕೆಲವು ಕೊನೆಯ ಭಾಗದಲ್ಲಿ ಇದ್ದ ಅಡಿಕೆಯನ್ನೆಲ್ಲ ತೆಗಿಲಿಕ್ಕೆ ಶುರು ಮಾಡಿದೆ. ಅದರಲ್ಲಿ ಅಡಿಕೆ ತೆಗೆಯುವ ವ್ಯವಸ್ಥೆ ಸಹ ಇದೆ, ಎಳನೀರು ತೆಗಿಲಿಕ್ಕೆ ಶುರು ಮಾಡಿದೆ. ಆಗ ಬಿಡಬಹುದು ಅಂತ ಧೈರ್ಯ ಬಂತು. ಈಗ ಅದರ ಮೇಲಿನ ಈಗ 3 ವರ್ಷಗಳಲ್ಲಿ ಅದೇ ದೋಟಿಯಲ್ಲಿ ಔಷಧಿ ಬಿಡ್ತಾ ಇದ್ದೇನೆ, ನಾನೇ ಬಿಡ್ತಾ ಇದ್ದೇನೆ. ನನಗೆ ಕಷ್ಟ ಆಗ್ತದೆ ಕೆಲವು ಸತಿ, ಮೇಲಿಂದ ಔಷಧಿ ಕಣ್ಣಿಗೆ ಬಿದ್ದಾಗ ಕಣ್ಣೆಲ್ಲ ಉರಿತದೆ. ಆದ್ರೂ ಕಣ್ಣು ಉರಿಯುವುದಕ್ಕಿಂತ ಸಹ ಅದರಲ್ಲಿ ವಿಷದ ಪರ್ಸೆಂಟೇಜ್ ಅಷ್ಟು ದೊಡ್ಡದೇನಿಗೆ ಇರ್ಲಿಕ್ಕಿಲ್ಲ, ಕೆಮಿಕಲ್ಸ್ ಏನಿಲ್ಲ, ಮೈತು ಸುಣ್ಣ ಮಾತ್ರ ಇರೋದು. ಮುಖ ತೊಳ್ಕೊಂಡಿದ್ರು ಸಹ ಅಡಿಕೆ ಉಳಿದಿದ್ರೆ ನಾವು ಉಳಿತೇವೆ. ನಮ್ಮ ಕೃಷಿ ವರ್ಷ ಪೂರ್ತಿ ಕಷ್ಟಪಟ್ಟ ಒಂದು ವ್ಯವಸ್ಥೆ, ಕೇವಲ 2 ತಿಂಗಳಲ್ಲಿ ಮಳೆಯ ಹಾವಳಿಯಿಂದಾಗಿ ಹೋಗಿದ್ರೆ ಕಷ್ಟ ಆಗ್ತದೆ ಹೇಳೋದು ಉದ್ದೇಶದಿಂದ ಈಗ 2-3 ವರ್ಷದಲ್ಲಿ ಫೈಬರ್ ದೋಟಿಯಲ್ಲಿ ಔಷಧಿ ಬಿಟ್ಟದ್ರಿಂದ ಊರಿನಲ್ಲಿ ಹೇಳೋ ಮಟ್ಟಕ್ಕೆ ನಮ್ಮಲ್ಲಿ ಇಲ್ಲ, ಬರಲೇ ಇಲ್ಲ ಅಂತ ಇಲ್ಲ. ಯಾಕಂದ್ರೆ ಔಷಧಿಯ ಗುಣ ಏನು ಅಂತ ಹೇಳಿದ್ರೆ, ಒಂದೇ ಮರಕ್ಕೆ ಯಾವ್ದಾದ್ರು ಒಂದು ಭಾಗಕ್ಕೆ ಔಷಧಿ ಪೂರ್ತಿ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ರೋಗ ಅಟ್ಯಾಕ್ ಆಗ್ತದೆ. ಮದ್ದು ಬಿಡುವವರ ಮೇಲೆ ಅದೇ ನಾವೇ ಕೊಡೋದ್ರಿಂದ ಈಗ ಆಗಿದೆ ಸ್ವಲ್ಪ ಔಷಧಿ ಪ್ರಮಾಣ ಖರ್ಚು ಜಾಸ್ತಿ ಆಗಿದೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಆಗಿದೆ, ಔಷಧಿ ಬಿಡುವವನಿಗೆ ದಿವಸಕ್ಕೆ 4,000 ರೂಪಾಯಿ ಕೊಡುವುದು ನನ್ನಲ್ಲಿ ಉಳಿದಿದೆ. ನನಗೆ ಬೇಕಾಗಿದ್ದು ಒಬ್ಬ ಮನೆಯಲ್ಲಿ ಔಷಧ ಸಿಂಪರಣೆ ಮಾಡಿದೆ. ಅದಕ್ಕೆ ನನಗೆ ಹೆಲ್ಪ್ ಆಗಿ ನನ್ನ ಮೆಳದಿ ಬರ್ತಾ ಇದ್ದಾರೆ, ಹೋಗಿದ ಇಲ್ಲ ಹೇಳಲಿಕ್ಕೆ ಅವರಿದ್ದ, ಆ ಔಷಧಿ ಸಾಕು ಬೇಕು ಅಂತ ಹೇಳುವಾಗ ಬಿಡ್ಲಿಕ್ಕೆ ಅವರಿದ್ದಾರೆ. ನನಗೆ ದೋಟಿಯನ್ನು ಹಿಡ್ಕೊಂಡು ಹೋಗಿ ಬಿಡುದು ಮಾತ್ರ. ಎಲ್ಲರೂ ತುಂಬಾ ಕೇಳಿದ್ರು, ಕುತ್ತಿಗೆ ನೋವಾಗ್ತದೆ ಮತ್ತೆ ಹೋಗಲು ನೋವಾಗ್ತದೆ ಬೆನ್ನು ನೋವಾಗ್ತದೆ. ನಾನು ಹೇಳಿದೆ, ಕಷ್ಟ ಬರದ ಕೆಲಸಗಳು ಯಾವುದೂ ಇಲ್ಲ. ಕಷ್ಟ ಬರದೇ ಇರಬೇಕು ಅಂದ್ರೆ ನಮ್ಮ ಪೂರ್ವಜರು ಮಾಡಿಟ್ಟ ಬ್ಯಾಂಕ್ನಲ್ಲಿ ಹಣ ಇದ್ರೆ ಮಾತ್ರ ಅದನ್ನು ಉಳಿಸಿಕೊಳ್ಳಿಕ್ಕೂ ಕಷ್ಟ ಇದೆ. ಅದಕ್ಕೋಸ್ಕರ ಕಷ್ಟ ಬಂದಾಗ ಇಷ್ಟ ಇದೆ ಅಲ್ವಾ, ಆ ಅಡಿಕೆ ಮನೆಗೆ ಬರುವಾಗ ಇಷ್ಟ ಆಗ್ತದೆ ಅಲ್ವಾ. ಅದ ಕಂಡ ಮೊನ್ನೆ ಕಷ್ಟ ಪಡುವ ತೊಂದ್ರೆ ಇಲ್ಲ. ನಾವು ಇನ್ನೊಬ್ಬನ ಮನೆಯಲ್ಲಿ ನಾನು ಬಾಕಿದವರಿಗೆ ಹೇಳಿದೆ, ನಾನು ದೋಟಿ ತಗೊಂಡು ಹೋಗಿ ಬೇಕಾದ್ರೆ ಇಡೀ ನಿಮ್ಮ ತೋಟ ಉಳಿಸಿಕೊಳ್ಳಿ, ಯಾಕಂದ್ರೆ ನನಗೆ ನೀವೇನು ಕೊಡಬೇಕಾಗಿಲ್ಲ. ನಿಮ್ಗೆ ಮತ್ತೆ ಬೇಕು ಅಂತಿದ್ರೆ ಒಬ್ಬ ಚಿಕ್ಕ ತೋಟದವನಿಗೆ 70,000 ರೂಪಾಯಿ ಖರ್ಚು ಮಾಡುವುದಕ್ಕಿಂತ ಒಂದು 2-3 ಜನ ಹತ್ರ ಅದನ್ನು ಇದ್ರೆ ಬಳಕೆ ಮಾಡಿಕೊಳ್ಬಹುದು, ಅದು ಖುಷಿ ಆಗ್ತದೆ, ಅದರಿಂದ ಉಳಿತದಲ್ಲ. ಈಗ ಒಂದು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಎರಡು ನೀರು ಬೇಕು, ಮರಕತ್ವ ಇಲ್ಲ, ಇದರಲ್ಲಿ ತೆಗೆದುಹಾಕ್ಲಿಕ್ಕೆ ಆಗ್ತದೆ. ಲಾಸ್ಟ್ ಇನ್ನ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ಒಂದು 1.5 ಕ್ವಿಂಟಲ್ ನಷ್ಟು ಅಡಿಕೆಯನ್ನು ಒಂದೊಂದೇ ಕೊನೆ. ನಾನು ಇಲ್ಲದೆ ಆ ಹಣ ಪೂರ್ತಿ ಅವನಿಗೆ ಕೊಟ್ಟಿದ್ರು ಸಹ ಅದು ವರ್ಕೌಟ್ ಆಗುದಿಲ್ಲ. ಇದೇ ಕೊನೆ ಕತ್ತಿಯಲ್ಲಿ ತೆಗೆದು ಅಡಿಕೆ ತೆಗೆದಾಕಿದ್ದು, ಜಾಗ್ರತೆ ಮಾಡಬೇಕು. ಏಣಿಯಲ್ಲಿ ಹತ್ತಿ ಮರ ಹತ್ತುವುದಕ್ಕಿಂತ ಭೂಮಿ ಮೇಲೆ ನಿಂತುಕೊಂಡು ನಿಧಾನವಾಗಿ ಅದು ತೆಗಿಬಹುದಲ್ಲ, ಹಾಳಾಗುವ ಬದಲಿ ಇಲ್ಲ, ಜಾಗ್ರತೆ ಮಾಡಿಕೊಳ್ಬೇಕು. ದೋಟಿಯಲ್ಲಿ ಅದರ ಮಟ್ಟಿಗೆ ಒಂದು ತುಂಬಾ ಪ್ರಯೋಜನ ಆಗಿದೆ. ಈಗ ಅಡಿಕೆ ಇದು ಸಂಸ್ಕರಣೆ ಎಲ್ಲ ಯಾವ ರೀತಿ ಮಾಡ್ತೀವಿ? ಅಡಿಕೆಯನ್ನು ನಾವು ಮನೆಯಲ್ಲಿ ಒಣಗಿಸ್ತೇವೆ. ಏನಾದ್ರೂ ಸೋಲಾರ್ ಟ್ರೈಯರ್ ಒಂದಿದೆ, ಟ್ರೈಯರ್ ಇಂದ ಮಳೆಗಾಲದ ಅಡಿಕೆಯನ್ನು ಹಾಕೊಳ್ಳಿಕ್ಕೆ, ಬೇಸಿಗೆ ಬಿಸಿಲು ಸರಿ ಬಂದ ಮೇಲೆ ಅಂಗಳದಲ್ಲಿ ಕೊಯ್ಲಿನ ಅಡಿಕೆ ಒಣಗಿಸುದು. ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಮಳೆ ಬರುವಾಗ ಅದರೊಳಗೆ ಹಾಕೊಳ್ತೇವೆ, ಯಾಕಂದ್ರೆ ದಿನ ತೆಗೆಯುದು ಹಾಕುವುದಕ್ಕೆ ಒದ್ದೆ ಆಗುತ್ತದೆ, ಅಡಿಕೆ ಕ್ವಾಲಿಟಿ ಹಾಳಾಗ್ತದೆ. ಈ ಮತ್ತೆ ಈ ಅಂಗಳದಲ್ಲಿ ಹಾಕಿದ ಅಡಿಕೆ ಒಣಗ್ತದೆ. ಈ ವರ್ಷದ ಮಳೆಗೆ ಜಾಸ್ತಿ ಬರೋದ್ರಿಂದ ನಾನು ಮಾತಾಡಿದ್ರೆ ಅಡಿಕೆ ಇರುವುದು ಕಡಿಮೆ ಆದ್ರೂ ಸಹ ಇನ್ನೊಂದು ಸೋಲಾರ್ ಡ್ರೈಯರ್ ಟೆಂಪರರಿ ಇದಾರು ಇಟ್ಟುಕೊಳ್ಳುವುದು ಒಳ್ಳೇದೇನೋ. ಒಂದು ಕೊಯ್ಲು ಅಡಿಕೆ ಹಾಕುವಷ್ಟೊಟ್ಟಿಗೆ ಒಂದು ಕೊಯ್ಲು ಫಸ್ಟಿನ ಕೊಯ್ಲು ಒಂದು ಅಕ್ಟೋಬರ್ 2 ನವೆಂಬರ್ 2 ಒಳಗೆ ತೆಗೆಯುವ ಅಡಿಕೆ ಒಂದು ಕೊಯ್ಲಿನಲ್ಲಿ ಬಿದ್ದರೆ ಅದಕ್ಕೆ ಮಳೆ ಬಾಧೆ ಜಾಸ್ತಿ ಇರುವುದು. ಡಿಸೆಂಬರ್ ವರೆಗೆ ಕೆಲವು ಸತಿ ಸಿಗ್ತದೆ, ಮತ್ತೆದಾರ ಸಮಸ್ಯೆ ಇಲ್ಲ, ಅಂಗಳ ಸಿಗ್ತದೆ. ನೋಡ್ಬೇಕು, ಅದು ಮುಟ್ಲಿಕ್ಕೆ ಹೋದ್ರೆ ಒಂದು ಕೊಯ್ಲಿನ ಅಡಿಕೆ ಎಷ್ಟು ಹಾಕಬೇಕಾದ್ರೆ ಕನಿಷ್ಠ ಒಂದು 40,000-50,000 ರೂಪಾಯಿ ಖರ್ಚು ಮಾಡಬೇಕು. ವೇಸ್ಟ್ ಅಲ್ಲ, ಆದ್ರೆ ಒಂದೊಂದ್ಸತಿ ಅವರು ಹೇಳುದಿದೆ, ನಮಗೆ ಅಲ್ಲದ ಹಣ ಇನ್ಯಾರಿಗೆ, ಯಾರಿಗೋಸ್ಕರ ಸಾಲ ಮಾಡಿ ಮಾಡುವುದಾದ್ರೆ ಬೇಡ, ಇರುವುದರಲ್ಲಿ ಮಾಡಿಕೊಳ್ಳುವ. ಅಡಿಕೆಯನ್ನು ಹಾಗೆ ನಾನು ನಮ್ಮ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ರೈತರಿಂದ ಸಿಕ್ಕಿದ ಮಾಹಿತಿ ಹೇಳಿದ ಹಾಗೆ, ಸ್ವಲ್ಪ ಹಿರಿಯರು ಒಬ್ರು ಭಟ್ರು ಹೇಳಿದ್ರು ಹಾಗೆ, ಅವರೆಲ್ಲ 2 ವರ್ಷದ ಅಡಿಕೆಯನ್ನು ಸ್ಟಾಕ್ ಇಟ್ಟುಕೊಂಡು ಮತ್ತೆ ಮಾರಾಟ ಮಾಡುದು. ಧಾರಣೆಯಲ್ಲಿ ವ್ಯತ್ಯಾಸ ಸಿಗ್ತದೆ, ಒಂದು ಕನಿಷ್ಠ 40 ರೂಪಾಯಿ 45 ರೂಪಾಯಿ ಸಿಗ್ತದೆ. ನಾವು ಮಾರಾಟ ಮಾಡಿದ ಮೇಲೆ ಹಣ ಕೈಯಲ್ಲಿ ಉಳಿಯುದಿಲ್ಲ. ಹಾಗೆ ಅವರು ಹೇಳಿದ ಪ್ರಕಾರದಲ್ಲಿ ಅಡಿಕೆಯನ್ನು ಮಾಡ ಹೇಗೆ ಉಳಿಸೋದು ಕೇಳಿದೆ. ನೀವು 1 ವರ್ಷ ಸ್ವಲ್ಪ ಕಷ್ಟಪಡಿ, ಒಂದು ಕೊಯ್ಲಿದನ್ನು ಇಟ್ಕೊಳ್ಳಿ, ಆಗ ಮರು ವರ್ಷಕ್ಕೆ ನಿಮ್ಗೆ 1 ಕೈಲಿದ ಹಳತ್ತ ಅಡಿಕೆ ಸಿಗ್ತದೆ, ನೆಕ್ಸ್ಟ್ ವರ್ಷದಲ್ಲಿ 1 ಕೈಲು ಜಾಸ್ತಿ ಇಟ್ಕೊಳ್ಳಿ, ಆಗ ನಿಮ್ಗೆ ಹಳತ್ತರ ರೇಟ್ ಡಿಫರೆನ್ಸ್ ಆದಾಗ ನಿಮ್ಗೆ ಇಲ್ಲಿ ಇದು ಬ್ಯಾಕಪ್ ಆಗ್ತದೆ, ಸರಿ ಆಗ್ತದೆ. ಹಾಗ ಆದಮೇಲೆ ಈ ನಾ ಚಿಕ್ಕದಿಂದಲಿರುವಾಗ ಅಡಿಕೆ 40 ದಿವಸ ಆಗಿ ಹೋಗಿ ಅಂದಿಸಿ ನೋಡೋದುಂಟು, ಒಣಗಿದಾಗ ಮಾರಾಟ ಮಾಡ್ಲಿಕ್ಕೆ ಸಿಗ್ತದೆ ಏನೋ ಅಂತ ನಮ್ಮ ತಾಯಿಯೆಲ್ಲ ಒಟ್ಟಿಗಿರುವಾಗ. ಆ ದಿನಗಳು ಹೋಯ್ತು. ಇವತ್ತು ಈಗ ಕಳೆದ ಬೇಸಿಗೆ ಅಡಿಕೆಯನ್ನು ಸ್ಟಾಕ್ ಇದೆ, ಕಳೆದ ಬೇಸಿಗೆಯಲ್ಲಿ ಆದ ಅಡಿಕೆಯನ್ನು ಬೆಲೆ ಕಡಿಮೆ, ಅದು ಇವತ್ತು ಸ್ಟಾಕ್ ಇದೆ. ಈಗ ಧಾರಣೆ ನೋಡಿ, 1 ರೂಪಾಯಿ ಜಾಸ್ತಿ ಆಯ್ತು ಕೆಜಿಯಲ್ಲಿ. ಇದು ಮಧ್ಯವರ್ತಿಗಳಲ್ಲಿ ಆಗುವುದನ್ನು ನಮಗೆ ಎಷ್ಟೋ ಜನ ಹೇಳುವುದಿದೆ, ಅಡಿಕೆ ಅಥವಾ ನಮ್ಮ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆ ಡಿಪೆಂಡ್ ಆಗ್ತದೆ ಹೇಳಿ ಕೊಡ್ಬೇಕು. ನಮಗೆ ಅಗತ್ಯ ದುಡ್ಡು ಹಣ ಉಂಟು ಆ ಸಮಯದಲ್ಲಿ ಇಟ್ಟುಕೊಳ್ಬೇಕು. ತೆಂಗಿನಕಾಯಿ ಸಹ ಹಾಗೆ ವರ್ಷಗಟ್ಟಲೆ ಇಡ್ಲಿಕ್ಕೆ ಆಗುದಿಲ್ಲ, ಅಡಿಕೆ ಇಡ್ಲಿಕ್ಕೆ ಆಗ್ತದೆ. ಪೆಪ್ಪರು ಹಾಗೆ, ಪೆಪ್ಪರು ಬೆಳೆಸ್ತಾ ಇದ್ದದ್ದು ಒಂದೇ ಸತಿಯಲ್ಲಿ ಕಳೆದ ಹಿಂದಿನ ವರ್ಷದಲ್ಲಿ 685 ರೂಪಾಯಿಗೆ ಕೊಟ್ಟಿದೆ. ಒಂದು ಸತಿಯಲ್ಲಿ 185 ರೂಪಾಯಿ ಇತ್ತು ಪೆಪ್ಪರಿಗೆ, ಕಡಿಮೆ ಕಡಿಮೆ ಆಗಿ 85 ರೂಪಾಯಿ ಬಂದಿದೆ. ಎಷ್ಟು ಪೆಪ್ಪರ್ ಇದೆ? ಪೆಪ್ಪರ್ ವರ್ಷಕ್ಕೆ ಹೆಚ್ಚಿಗೆ ಅಂತ ಆಗುದಿಲ್ಲ. ಬಳ್ಳಿ ಎಲ್ಲ ಮುಂಚೆ ಒಂದು 1.5 ಕ್ವಿಂಟಲ್ ಪೆಪ್ಪರ್ ಆಗ್ತಿತ್ತು, ಈಗ ಬಳ್ಳಿ ಸೊರಗ ರೋಗದಲ್ಲಿ ಹಳ ಪೆಪ್ಪರ್ಗಳು ಎಲ್ಲ ಹೋಯಿತು. ಹೊಸತ್ತು ಆಗ್ತಾ ಇದೆ, ಈಗ ಆಗ್ಲಿ ಶುರು ಆಗಿದೆ. ಅಂತೂ ಈಗ ಪ್ರಸಕ್ತ ನಮಗೊಂದು 50-60 ಕೆಜಿ ಆಗ್ತಾ ಇದೆ. ನೀವು ಅಡಿಕೆ ಮರದಲ್ಲೇ ಬೆಳಿತೀರ? ಅಡಿಕೆ ಮರವೇ, ಬೇರೆ ಏನು ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಬೇರೆ ಮರಗಳಿಗೆಲ್ಲ ಹಾಕಿದೆ. ಅದು ಕೆಲವು ತೊಗಟೆ ಜಾಸ್ತಿ ಬರುವ ಮರದಲ್ಲಿ ನಿಲ್ಲುದಿಲ್ಲ, ಅದು ತೊಗಟೆ ಬಿಡುವಾಗ ಇದು ಬಿಟ್ಟು ಹೋಗ್ತದೆ. ಈಗೆಲ್ಲ ಹೊಸ ಹೊಸ ಪ್ರಯೋಗ ಆಗ್ತಾ ಇದೆ, ಪಿವಿಸಿ ಪೈಪ್ಗಳಲ್ಲಿ ಆಗ್ತಾ ಇದ್ದಾರೆ, ಮರಗಳಿಗೆ ಆಗ್ತಾ ಇದೆ. ಈ ಅಡಿಕೆ ಮರದಲ್ಲಿ ಆಗಿ ಸಮಸ್ಯೆ ಆಗುತ್ತದೆ. ಈ ವರ್ಷ ಕೊಳೆ ರೋಗ ಅಲ್ಲದಿದ್ರು ಈ ಇದರ ರೋಗ ಬಂದಿದೆ. ಫಸ್ಟಿಗೆ ನಿಮಗೆ ಏಪ್ರಿಲ್ನ ಎಂಡ್ ಅಲ್ಲಿ ಒಂದು ಮಳೆ ಬಂದು ಒಂದು 10-12 ಮರ ಈ ಮಿಂಚಿಗೆ ಹೊಡೆದೋಗಿ ಹೋಗಿದೆ. ಒಳ್ಳೆ ಅಡಿಕೆ ಮರ ಅಲ್ಲಿ ಪೆಪ್ಪರ್ ಬಳ್ಳಿಗಳಿತ್ತು, ಅದು ಹೋಯ್ತು. ಬಾಳೆ ಸಮೇತ ಅಲ್ಲಿ ಹೋಯ್ತು. ಇನ್ನು ಈಗ ಕೆಲವು ಸುಳಿ ಕೊಳೆಯುವ ರೋಗ ಇದೆ ಅಡಿಕೆ ಮರದ, ಹಳದಿ ಆಗುದು ಎಲೆ ಪೂರ್ತಿ ಕೊಳೆ ರೋಗದಿಂದ. ಅದರಲ್ಲಿ ಪೆಪ್ಪರ್ ಇದೆ, ಅದು ಸೋಯ್ತಿ ವೇಸ್ಟ್ ಆಗ್ತದೆ. ಅಡಿಕೆ ಮರ ತುದಿ ಹೋಗಿದೆ, ಪೆಪ್ಪರ್ ಬಳ್ಳಿ ಇದೆ. ಆ ಪೆಪ್ಪರ್ ಬಳ್ಳಿ ತೆಗಿಲಿಕ್ಕೂ ಅಲ್ಲ, ಅಡಿಕೆ ಮರ ಕಡಿಯಲಿಕ್ಕೂ ಅಲ್ಲ ಆಗಿದೆ. ಇನ್ನೀಗ ಈ ಅದ್ರಲ್ಲಿ ಇದ್ದ ಒಳ್ಳೆ ಮೆಣಸನ್ನು ಕೊಯ್ದುಕೊಂಡು ನಮ್ಮ ಕೆಲಸದವನ್ನ ತೇಳದಿದ್ದೆ, ಅಷ್ಟನ್ನು ಅಡಿಕೆ ಮರ ಕಟ್ ಮಾಡಿ ಅದಕ್ಕೆ ಮೇಲಿಗೆ ಕ್ಯಾಪ್ ಹಾಕಿಟ್ರೆ ಇನ್ನೊಂದು 4-5 ವರ್ಷ ಮುಂದೆ ಕಳಿಸಬಹುದು. ಅದನ್ನು ಮುಂದೆ ಹೋಗ್ಲಿ, ಯಾಕಂದ್ರೆ ಪೆಪ್ಪರ್ ಸಾಯಲಿಲ್ಲ. ಇನ್ನು ಕೆಲವು ಬೇರೆ ಬಿದ್ದು ಪೇಪರ್ಗಳಿಗೆ ಈ ಅಡಿಕೆ ಗೊನೆ ಹೊಡೆದು ಇದು ನಿಮ್ಮ ಸೋಗೆ ಎಲ್ಲ ಬಿದ್ದು ಅದು ಇಡೀ ಜಾರಿ ಹೋಗುದು, ಇದೆಲ್ಲ ಸಹಜ ಕೃಷಿಯಲ್ಲಿ ಏಳು ಬೀಳುಗಳು ಇದ್ದದ್ದೇ, ಅದರಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತೂ ಇದ್ದ ದಿವಸದಲ್ಲಿ ಖುಷಿಯಲ್ಲಿದೆ. ಈಗ ನೀವು ಅಡಿಕೆ ತೋಟದಲ್ಲಿ ಅಂತರ್ಬೆಳೆಯಾಗಿ ಬೇರೆ ಅಡಿಕೆ ತೋಟದಲ್ಲಿ ಬಾಳೆ ಗಿಡ ಇದೆ, ಕೊಕ್ಕ ಇದೆ, ಮತ್ತೆ ಸಾಧ್ಯತೆ ಇರುವ ಮರಗಳಿಗೆ ಪೆಪ್ಪರ್ ಅನ್ನು ಬಿಟ್ಟಿದ್ದೇವೆ. ಅಡಿಕೆ ಮರದಲ್ಲಿ ಪೆಪ್ಪರ್ ಇದೆ, ಪೆಪ್ಪರು ಇದೆ ನಮ್ದು ಪಣಿಯೂರೇ ಇರುದು, ಮತ್ತೆ ಲೋಕಲ್ ಇದೆ. ಲೋಕಲ್ ನಲ್ಲಿ ಪೆಪ್ಪರ್ ನ ಕ್ವಾಲಿಟಿ ಒಳ್ಳೇದಿದೆ, ಅದರ ವೆಯ್ಟ್ ಜಾಸ್ತಿ ಇದೆ. ಬಾಕಿ ಇದರಲ್ಲಿ ಕ್ವಾಂಟಿಟಿ ಜಾಸ್ತಿ ಸಿಗ್ತಾ ಇದೆ, ಆದ್ರೆ ಇದು ಕ್ವಾಲಿಟಿ ಸಹ ಏನ್ ತೊಂದರೆ ಇಲ್ಲ, ಆದ್ರೆ ವೆಯ್ಟ್ ಕಡಿಮೆ ಬರ್ತಾ ಇದೆ. ಯಾಕಂದ್ರೆ ಊರಿನ ಇದಕ್ಕೂ ಸಿಕ್ಕುದಿಲ್ಲ, ಇದು ಗಾತ್ರ ದೊಡ್ಡದಿದೆ. ಮತ್ತೆ ಅದಕ್ಕೋಸ್ಕರ ಪೆಪ್ಪರು ಕಾಳು ತೆಗಿಲಿಕ್ಕೆ ಮುಂಚೆ ಎಲ್ಲ ಗೋಣಿಯಲ್ಲಿ ಹೊಡಿತಿದ್ವಿ. ಅದರ ನಂತರ ಒಂದು ಮೆಷಿನ್ ತಗೊಂಡಿದೀವಿ, ಅದು ಕಾಳನ್ನು ಬೇರ್ಪಡಿಸಿ ಕೊಡ್ತೇವೆ, ಕಾಳಾಗಿ ಮಾಡಿ ಕೊಡ್ತೇವೆ. ಹಾಗೆ ಕೆಲವರು ಕೇಳಿದ್ರು ನಮ್ಗೆ ಕೊಡಬಹುದಾ ಅಂತ. ಹಾಗೆ ಕಳಸ 2 ವರ್ಷದಲ್ಲಿ ಇನ್ನುಳಿದ ರೈತರಿಗೆ ನಮ್ದಾಗಿರ್ತದೆ, ತಗೊಂಡೋಗ್ತಾರೆ. ಅವರು ಕೇಳಿದ್ರು ಇದಕ್ಕೆ ಎಷ್ಟು ಬಾಡಿಗೆ ಕೊಡು, ಬಾಡಿಗೆ ದೊಡ್ಡ ಸಂಗತಿ ಇಲ್ಲ ಮರೆ, ಕೊಂಡೋಗಿ ನೀವು ಯೂಸ್ ಮಾಡಿ ಅಂತ. ಅದಕ್ಕೆ ಬಾಕಿದವರೆಲ್ಲ 300 ರೂಪಾಯಿ ತಗೊಳ್ತಾರೆ, 400 ರೂಪಾಯಿ ತಗೊಳ್ತಾರೆ, ನನಗೆ ಏನಿಲ್ಲ, ನೀವು 200 ರೂಪಾಯಿ ಕೊಟ್ಟರೆ ಸಾಕು, ಒಂದ್ ದಿವಸದಲ್ಲಿ ಯೂಸ್ ಮಾಡಬೇಕು, ನೀವು ತಂದು ಕೊಡಿ. ವಿದ್ಯುತ್ ಚಾಲಿತ? ಹೌದು, ವಿದ್ಯುತ್ ಚಾಲಿತ, ಮನೆ ಕರೆಂಟ್ ಅಲ್ಲಿ ಬಳಕೆ ಆಗ್ತದೆ. ಅಂತೂ ಅವನಿಗೆ ಅವ ಹೇಳ್ತಾನೆ 200 ನನಗೆ 400 ಕೊಟ್ಟರು ನಂದು ಮ್ಯಾನುವಲ್ ನಲ್ಲಿ ಆಗುದಕ್ಕೆ ನೀವು ಸುಲಭ ಆಗ್ತದೆ. ಹಾಗೆ ಇನ್ನಿನ ದಿವಸಗಳಲ್ಲಿ ನಾವು ನಮ್ಮ ಸಂಸ್ಥೆಯಲ್ಲಿ ಅಂತ ಮೆಷಿನರಿಗಳು ತಂದು ಕೊಟ್ಟಾಗ ರೈತರಿಗೆ ಸ್ವಲ್ಪ ಪ್ರಯೋಜನ ಆಗ್ಬಹುದು. ಸಂಸ್ಥೆಯಲ್ಲಿ ರೈತರಿಗೆ ಆ ವಸ್ತು ಸಿಗ್ತಾ ಇದೆ ಅಂತ ಆದ್ರೆ, ಈ ನೇರವ ಕೆಲವರಿಗೆ ತಗೊಳ್ಳೋದು ಎಲ್ಲಿ ತಗೊಳ್ಳೋದು ಎಲ್ಲಿ ಸಿಗ್ತದೆ ಗೊತ್ತಿರುದಿಲ್ಲ. ಕೃಷಿ ಮೇಳಗಳಿಗೆಲ್ಲ ಹೋದ್ರೆ ಸ್ವಲ್ಪ ಸಂಪರ್ಕದಲ್ಲಿ ಇರ್ತಾರೆ. ನಮ್ಮ ವ್ಯವಸಾಯ ಸಹಕಾರ ಸಂಘದಲ್ಲಿ ಕೆಲವು ಕೃಷಿ ಉತ್ಪನ್ನಗಳು ಬೇಕಾದ ಯಂತ್ರಗಳನ್ನು ಬಳಸಿಕೊಂಡಾಗ ಆರ್ಥಿಕವಾಗಿ ಸಮಸ್ಯೆ ಇದ್ದಾಗ ಅದನ್ನು ತಿಂಗಳು ಕಟ್ಟುವ ಹಾಗೆ ಮಾಡಿ ಅವನಿಗೆ ಸ್ವಲ್ಪ ಮೌಲ್ಯ ಕೊಟ್ಟಾಗ ಒಂದು ಬದಲಿ ವಸ್ತು ಸಿಗ್ತದೆ, ಸಾಲವನ್ನು ಮರುಪೂರಣ ಮಾಡುವಂತದ್ದು ಅವನ ಜವಾಬ್ದಾರಿ, ಮಾಡಿಕೊಳ್ಳಬಹುದು ಅಂತ ಮನಸ್ಸಿನಲ್ಲಿದೆ. ನೋಡು ಕಾರ್ಯರೂಪಕ್ಕೆ ಹೇಗೆ ಬರ್ತದೆ ಗೊತ್ತಿಲ್ಲ. ಅದರಲ್ಲಿ ಒಮ್ಮೆಗೆ ಎಷ್ಟು ಇದನ್ನು ಬಿಡಿಸಬಹುದು, ಎಷ್ಟು ಕೆಜಿ ಕಾಳ? ಕಾಳಿನಲ್ಲಿ ಅದು ಒಮ್ಮೆ ಬುಟ್ಟಿ ಬುಟ್ಟಿಯಾಗಿ ಹಾಕ್ಲಿಕ್ಕೆ ಆಗುದಿಲ್ಲ. ನಾವು ಒಂದು ಸತಿ ಹಾಕುವಾಗ ಒಂದು ಸಿಪ್ಪೆ ತೆಗೆದ ತೆಂಗಿನಕಾಯಿಯಷ್ಟು ಕಾಳನ್ನು ಮೇಲಿಂದ ಹಾಕಿದ್ರೆ ಅದು ರೋಟೇಟ್ ಆಗಿ ಆಯ್ತಂದ್ರೆ ಬೀಳ್ತದೆ, ಪುನಃ ಹಾಕಬಹುದು. ಅದಕ್ಕಿಂತ ಟೈಮಿಂಗ್ ಏನಿಲ್ಲ. ಅದರಲ್ಲಿ ಅಂದ್ರೆ ಕಾಳು ಮೆಣಸು ಪುಡಿ ಆಗುವ ಏನಾಗುದಿಲ್ಲ, ಕಾಳು ಬೇರೆ ಆಗ್ತದೆ ಮತ್ತೆ ಅದರ ಕಾಂಡಗಳು ಬೇರೆ ಆಗ್ತದೆ. ಅದು ನಾವು ಕೈಯಲ್ಲಿ ಎಲ್ಲ ಮಾಡಿದ್ರೆ ಕೈಯಲ್ಲಿ ಎಲ್ಲ ಕಲೆ ಆಗ್ತದೆ, ಕಾಲಿನಲ್ಲಿ ಕಲೆ ಆಗ್ತದೆ, ಆರೋಗ್ಯಕ್ಕೆ ಏನು ಹಾನಿ ಇಲ್ಲ, ಒಳ್ಳೇದಿ. ಅದಕ್ಕೆ ಈಗಿನ ಜನಗಳಿಗೆ ನೋಡ್ಲಿಕ್ಕೆ ಚಂದ ಇರುದಿಲ್ಲ, ಕೈ ಕಾಲುಗಳು ಎಲ್ಲ ಕಲೆ ಆಗಿರ್ತದೆ ಅಂತಷ್ಟೇ. ಸಮಯ ಕಡಿಮೆ, ಮತ್ತೆ ಈ ಹೊಡಿಯುದು ಒಂದು ಕೋಡಿನಲ್ಲಿ ಹಣ್ಣು ಇರ್ತದೆ ಅರ್ಧ, ಒಂದರಲ್ಲಿ ಕೆಲವು ಕಾಯಿ ಇರ್ತದೆ. ಆ ಹಣ್ಣಿದ್ದು ನಾವು ಹೊಡೆಯುವುದರಿಂದ ಹಣ್ಣಿನ ಸಿಪ್ಪೆ ಹೋಗ್ತದೆ, ಅದು ನಮಗೆ ವೇಸ್ಟ್. ಈ ಮೆಷಿನ್ ನಲ್ಲಿ ನೀವು ಹಣ್ಣು ಹಾಕಿ ಕಾಯಿ ಹಾಕಿ ಅದೆಲ್ಲವೂ ಕಾಳು ಬೇರೆ ಒಳ್ಳೆ ಕ್ಲೀನ್ ಆಗಿಯೇ ಬರ್ತದೆ, ಅದ್ರಲ್ಲಿ ಏನು ಸಿಪ್ಪೆ ಹೋಗುವ ಪ್ರಶ್ನೆ ಇಲ್ಲ. ಅದೊಂದು ತುಂಬಾ ಪ್ರಯೋಜನ. ನಾನು ಅದಕ್ಕೆ ಒಂದು 15,000 ರೂಪಾಯಿ ಕೊಟ್ಟಿದ್ದೆ, ನನ್ನ ಹಣ ಅದರದ್ದು ಯಾವಾಗ ಬಂದಾಯ್ತು. ಆದ್ರೆ ಫಸ್ಟ್ಗೆ ನಾವು ಬೇರೆಯವ್ರದ್ದು ಕರೆವಾಗ ಸ್ವಲ್ಪ ಡ್ಯಾಮೇಜ್ ಆಗ್ತಿತ್ತು. ಅದಕ್ಕೆ ಅವ್ರ ಹತ್ರ ಕೇಳಿದ್ದೆ ಯಾಕೆ ಆಗ್ತದೆ. ಅದಕ್ಕೆ ಅವ್ರು ಹೇಳಿದ್ರು ಏನಿಲ್ಲ, ನೀವು ವರ್ಷದ ಪೂರ್ತಿ ನಿಮ್ದು ಕೆಲಸ ಎಲ್ಲ ಆದ ಮೇಲೆ ಅದೆಲ್ಲ ನೆಟ್ ಬೆಲ್ಟ್ ಅನ್ನು ಬಿಡಿಸಿಕೊಂಡು ಚಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಮತ್ತೆ ಸ್ವಲ್ಪ ಆಯಿಲ್ ಪಸೆ ಹಚ್ಚಿ ಇಡಿ, ಅದು ಏನ್ ಡ್ಯಾಮೇಜ್ ಆಗುದಿಲ್ಲ. ಇಲ್ಲದ ಇದರ ಖಾರಕ್ಕೆ ಕಬ್ಬಿಣ ಕರಗ್ತದೆ, ಪೆಪ್ಪರ್ ನಲ್ಲಿ ಸ್ವಲ್ಪ ಖಾರ ಇದೆ, ಆ ಖಾರ ಅಂದ್ರೆ ಕಬ್ಬಿಣ ಕರಗ್ತದೆ, ಆದ ಕಾರಣ ಅದನ್ನ ನೀವು ತೊಳೆದಿಟ್ರೆ ಏನಾಗುದಿಲ್ಲ ಅಂತ. ಹಾಗೆ ಈಗ 2 ವರ್ಷದಲ್ಲಿ ಮಾಡಿದೆ, ಏನ್ ಸಮಸ್ಯೆ ಇಲ್ಲ, ನಮ್ಮ ಕೆಲಸ ಸುಲಭ ಆಗ್ತದೆ. ಅದಕ್ಕೆ ಸ್ವಲ್ಪ ಲೈಫ್ ಜಾಸ್ತಿ ಸಿಗ್ಬಹುದು ಯಂತ್ರೋಪಕರಣ. ಈಗ ಕೊಕ್ಕೋ ಬೆಳೆ ಮಾಡ್ತಾ ಇದ್ದೀರಿ? ಕೊಕ್ಕೋ ಸ್ವಲ್ಪ ಸಹಾಯಧನದಲ್ಲಿ ಕೆಂಪು ಗಿಡ ಕೊಟ್ಟರು ಮಾಡಿದ್ದೇವೆ. ಆದ್ರೆ ಕೊಕ್ಕದಲ್ಲಿ ಈ ಆಗುವಂತದ್ದು ಕಷ್ಟ ಏನಂತ ಹೇಳಿದ್ರೆ, ಕೊಕ್ಕ ಆಗ್ಲಿಕ್ಕೆಲ್ಲ ಆಗ್ತದೆ, ನಾವು ಅಂದ್ರೆ ಮಧ್ಯದಲ್ಲಿ ಹಾಕ್ಲಿಕ್ಕೆ ಗೊತ್ತಿಲ್ಲ, ನೀರು ಹಾರೋದಿಲ್ಲ, ಸ್ಪ್ರಿಂಕ್ಲರ್ ನೀರು ಹಾರೋದಿಲ್ಲ. ಎಲ್ಲ ತೋಟದ ಎಲ್ಲ ಬದುಗಳಲ್ಲಿ ಹಾಕಿದೆ, ಅಳಿಲಿಂದ ತೊಂದರೆ ಇದೆ, ಮತ್ತೆ ಇಲಿಗಳು ಉಪದ್ರವ ಮಾಡ್ತದೆ. ಹಿಂದೆ ಎಲ್ಲ ರಾತ್ರಿ ಕಾವಲು ಮಾಡುವ ದಿನಗಳು ಇತ್ತು, ನಾವು ಸಹ ತೋಟದಲ್ಲಿ ರಾತ್ರಿ ಮಲಗಿದ್ದೇವೆ, ಅಡಿಕೆ ಕದ್ದುಕೊಂಡು ಹೋಗ್ತಾರೆ. ಇವತ್ತು ಆ ಕಳ್ಳರ ಮನುಷ್ಯರ ಮ್ಯಾನ್ಯುವಲ್ ಕಳ್ಳರು ತೋಟಕ್ಕೆ ನುಗ್ಗುವವರು ಇಲ್ಲ, ಬೇರೆ ಕಡೆಯಲ್ಲಿ ಹೇಗೆ ಗೊತ್ತಿಲ್ಲ, ಅಂದ್ರೆ ನಮ್ಮ ಭಾಗದಲ್ಲಿ ಇದ್ದ. ಇವತ್ತು ಕೆಲವು ಬದಿಯಲ್ಲಿ ಬಿದ್ದ ತೆಂಗಿನಕಾಯಿಯನ್ನು ಹಿಕ್ಕಿಕೊಂಡು ಹೋದ ಪರಿಸ್ಥಿತಿ ಇದೆ, ಅಲ್ಲಿ ಇರ್ತದೆ. ಯಾಕಂದ್ರೆ ಬೇಡ ಜನಗಳಿಗೆ, ಅದೆಲ್ಲ ಸಣ್ಣ ಆದಾಯ ಅಂತ ಲೆಕ್ಕ, ದೊಡ್ಡ ದರೋಡೆಗೆ ಹೋಗುವ ಜನಗಳಿರೋ. ಅಂತೂ ಈ ಕೊಕ್ಕಗಳಿಂದ ಕ್ಯಾಂಪ್ ಕೊಕ್ಕೆ ಕೊಡ್ತಾ ಇದ್ದೇವೆ ಕ್ಯಾಂಪ್ಕೋಕ್ಕೆ. ಅದೊಂದು ಕ್ಯಾಂಪ್ಕೋದ ಮೂಲಕ ತುಂಬಾ ಜನಗಳಿಗೆ ಪ್ರಯೋಜನ, ಇಲ್ಲದ್ರೆ ನಾವು ವಿಟ್ಲಕ್ಕೆ ಹೋಗ್ಬೇಕು. ಇಲ್ಲಿ ಕ್ಯಾಂಪ್ಕೋ ಅಡಿಕೆ ಖರೀದಿ ಕೇಂದ್ರ ಇದೆ ನಮ್ಮ ಸೊಸೈಟಿಯ ಒಂದು ಭಾಗದಲ್ಲಿ, ಅಲ್ಲಿ ಅವರು ತಗೊಳ್ತಾರೆ ಕೆಜಿಗೆ. ಕಳೆದ ಸೀಸನ್ ಅಲ್ಲಿ ಹೈ ರೇಟ್ ಆಗಿದೆ, ಬೆಲೆ ಕಡಿಮೆ ಇತ್ತು. ನೀವು ಹಾಗೆ ಹಸಿ ಕೊಡುದು? ನಾವು ಕೋಡನ್ನು ಹೊಡೆದು ಒಳಗಿನ ಬೀಜವನ್ನು ಕೊಡ್ತೇವೆ, ಹಸಿ ಬೀಜವನ್ನು ಕೊಡುವ. ಒಣಗಿಸಿ ಇಲ್ಲ, ಕೊರೋನಾ ಲಾಕ್ಡೌನ್ ನಲ್ಲಿ ಆಗಿದೆ, ತಗೊಳ್ಳೋರು ಯಾರು ಇರಲಿಲ್ಲ. ಬಾಕಿದವ್ರು ಹೇಳಿದ್ರು ನೀವು ಅದನ್ನು ಹಾಗೆ ಹಾಕಿ ಒಣಗಿಸಿ ಡ್ರೈ ಮಾಡಿ ಕೊಡಿ ಅಂತ. ನಾನು ಸುಮಾರು ದಿವಸ ಅದನ್ನೇ ಡ್ರೈ ಮಾಡಿದೆ, ಮತ್ತೆ ಕೊಡುವಾಗ ಅದು ನನಗೆ ಮಾಹಿತಿ ಕೊರತೆ ಕಡಿಮೆ ಆಯ್ತು. ಅದನ್ನು ಡ್ರೈ ಮಾಡೋ ಸಿಸ್ಟಮ್ ಆಗಲ್ಲ ಅಂತೆ. ಆಕ್ಚುಲಿ ಆ ಬೀಜಗಳನ್ನು ಒಂದು ನಮ್ದು ಸೆಣಬಿನ ಗೋಣಿಯಲ್ಲಿ, ನೀರುಳ್ಳಿ ಗೋಣಿಯ ಅಥವಾ ಬೇಗವಾದ ಗೋಣಿಯಲ್ಲಿ ಅದರೊಳಗೆ ಹಾಕಿ ಅದನ್ನು ಡೈಲಿ ಶೇಕಪ್ ಮಾಡಿ ಅದರ ಆ ಮೇಲಿನ ಏನು ಅಂಟು ಪದಾರ್ಥಗಳಿದೆ, ಸ್ವೀಟ್ ಸ್ವೀಟ್ ಅದೆಲ್ಲ ಹೋಗ್ಬೇಕಂತೆ. ಅದನ್ನೆಲ್ಲ ಹೋದ ನಂತರ ಅದ್ರ ನೀರಲ್ಲಿ ಇಳಿದು ಹೋಗ್ತದೆ, ಮತ್ತೆ ಡ್ರೈ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಒಂದು ವಾರ ಒಣಗಿಸಿದ್ರೆ ಅದು ಕರೆಕ್ಟ್ ಆಗಿ ಸರಿ ಆಗ್ತದೆ. ಹಾಗೆ ಅದನ್ನು ಮಾರಿದೆ. ನಿಮ್ಮಲ್ಲಿ ಯಾವ ತಳಿ ಇದೆ? ನಮ್ದು ಕೊಕ್ಕದಲ್ಲಿ ನನಗೆ ಸ್ಪಷ್ಟ ಅನುಭವದ ಕೊರತೆ ಆಯ್ತು. ಸಿಪಿಸಿಆರ್ ಐನವರು ಕೊಟ್ಟ ಗಿಡದಲ್ಲಿ ಕ್ಯಾಂಪ್ಕೋ ರೆಕಮೆಂಡ್ ಮಾಡಿದ, ಅಲ್ಲಿ ಹೋದ್ರೆ ಸಬ್ಸಿಡಿಯಲ್ಲಿ ಕೊಡ್ತಾರೆ ಅಂತ. ಹಾಗೆ ನಾನು ಸ್ವಲ್ಪ ತಂದು ನಟ್ಟಿದ್ದೇನೆ. ಈಗ ಕಾಣುವಾಗ ಅದರಲ್ಲಿ 2-3 ವೆರೈಟಿಗಳದ್ದು ಕೊಕ್ಕ ಇದೆ. ಅದ್ರಲ್ಲಿ ಒಂದು ವೆರೈಟಿ ಇದೆ, ಅದು ನನಗೆ ಅದ್ರ ಹೆಸರು ಹೇಳಲಿಕ್ಕೆ ಬರ್ಲಿಕ್ಕಿಲ್ಲ. ಅದು ಒಳ್ಳೆ ಕ್ವಾಲಿಟಿ ಇದೆ, ಮತ್ತೆ ಕೆಲವು ಹಣ್ಣಾಗುವುದೇ ಗೊತ್ತಾಗುದಿಲ್ಲ, ಕೆಲವು ಸಿಪ್ಪೆ ದಪ್ಪ, ಕೆಲವರಲ್ಲಿ ಹೊರಗಿನ ಸಿಪ್ಪೆ ತಿಳು. ಅದು ಇನ್ನು ಅದಕ್ಕೆ ರಿಸರ್ಚ್ ಮಾಡಿ ಮುಂದೆ ಹೋಗಿ ಆ ಕೋಡ್ ತಗೊಂಡು ಹೋಗಿ ಇದು ಯಾವ ಜಾತಿ ಅಂತ ಕೇಳಿಕೊಂಡು ಅಂತ ಗಿಡ ನಡ್ಲಿಕ್ಕೆ ಹೋಗ್ಬೇಕು. ಮತ್ತು ನನ್ನಲ್ಲಿ ಇರುವ ಮಾಹಿತಿ ಕೊರತೆಯಿಂದ, ಯಾಕಂದ್ರೆ ನನಗೆ ಕ್ಯಾಂಪ್ಕೋದ ಮಾಜಿ ಅಧ್ಯಕ್ಷರು ಹೇಳಿದ ಹಾಗೆ ಅದರಲ್ಲಿ ಬಹಳ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು ಕೊಕ್ಕ. ಅದನ್ನು ಟ್ರಿಮ್ ಮಾಡುವಾಗ ಈಗ ಮಳೆ ಬರ್ಲಿಕ್ಕೆ ಆಗುವಾಗ ಅದನ್ನು ಕಟಿಂಗ್ ಮಾಡಬೇಕು, ಮತ್ತೆ ಅದಕ್ಕೆ ಸ್ವಲ್ಪ ನಮ್ಮ ಈ ಬೋರ್ಡ ಮಿಕ್ಸರ್ದ ಪೇಸ್ಟ್ ಅನ್ನು ಕಟ್ ಮಾಡಿದ ಜಾಗಗಳಿಗೆ ಫಂಗಸ್ ಬಾರದಾಗ ಹಚ್ಚಬೇಕು, ಅಥವಾ ಔಷಧಿ ಆದ್ರೂ ಬಿಡಬೇಕು. ಮತ್ತೆ ನಾವು ಮರಕ್ಕೆ ಹತ್ತಿ ಗೆಲ್ಲು ಕಡಿಬಾರದು. ಮರಕ್ಕೆ ಹತ್ತಿ ಗೆಲ್ಲು ಕಡಿದ್ರೆ ನಮ್ಮ ದೇಹದ ವೆಯ್ಟ್ ಬಿದ್ದ ಜಾಗದಲ್ಲಿ ಹೂ ಬರುವುದಿಲ್ಲ, ಅದ್ರ ಬರುವುದೆಲ್ಲ ಕಾಂಡಗಳಲ್ಲಿ, ಯಾವ್ದು ಎರೆ ತುದಿಯಲ್ಲಿಗೆ ಬರುವುದಲ್ಲ. ಅದನ್ನೆಲ್ಲ ಹೇಳಿದ ಮೇಲೆ ಮತ್ತೆ ಕಟಿಂಗ್ ಮಾಡೋದಕ್ಕೂ ಹೀಗೆ ಒಂದು ನಿಯಮ ಇದೆ, ಖುಷಿ ಬಂದಾಗ ನಮ್ಗೆ ಅಡ್ಡ ಆಗ್ತದೆ ಅಂತ ಕಡಿದಲ್ಲ, ಕೆಳಗೆ ಬರುವ ರೆಂಬೆಗಳನ್ನು ಬಿಡಬೇಕು, ಮೇಲೆ ಹೋದ ರೆಂಬೆಗಳನ್ನು ಕಟ್ ಮಾಡಬೇಕು, ಇದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ವಿ. ಸ್ವಲ್ಪ ಮಾಡ್ತಾ ಇದ್ದೇವೆ. ಅದು ಹಿಂದಿನ ವರ್ಷ ನಾವು ಸ್ವಲ್ಪ ತಪ್ಪು ಮಾಡಿದ್ರಿಂದ ಈ ವರ್ಷದಲ್ಲಿ ಕೊಕ್ಕದ ಬೆಳೆ ಸ್ವಲ್ಪ ಕಡಿಮೆ ಇದೆ, ಚಿಕ್ಕದಿದೆ. ಆದರೂ ನಾವು ಅದನ್ನೇ ಒಂದು ಡಿಪೆಂಡ್ ಆಗಲಿಲ್ಲ, ಸೈಡ್ ಉಪಕಸಬಹುದು. ಇನ್ನಷ್ಟು ಖುಷಿ ಏನು ಹೇಳಿದ್ರೆ, ಕೊಕ್ಕದ ಆಗುವ ಸಂದರ್ಭದಲ್ಲಿ ಆ ಬೀಜ ತೆಗೆದಾಗ ಒಂದು 2-3 ಬುಟ್ಟಿಯಲ್ಲಿ ಸಿಗ್ತದೆ ಅದರ ವೇಸ್ಟ್. ವೇಸ್ಟ್ ಅಂದ್ರೆ ಹೊರಗಿನ ಕವಚ. ಅದು ದನಗಳಿಗಂತೂ ಬಹಳ ಖುಷಿಯಲ್ಲಿ ತಿಂತಾ ಇದ್ದೇವೆ. ಅದರಿಂದ ಹಾಲಾದ್ರೂ ಹೊಟ್ಟೆ ದನಗಳ ಹೊಟ್ಟೆ ತುಂಬಿದಾಗ ನಮ್ಮ ಹೊಟ್ಟೆ ತುಂಬಿದಾಗೆ, ದನಗಳು ಖುಷಿಯಲ್ಲಿದ್ರೆ ನಾವು ಖುಷಿಯಲ್ಲಿದ್ದೇವೆ. ಹಾಗೆ ಆ ರೀತಿಯಿಂದ ಅದೊಂದು ಸೈಡ್ ಆಗಿರ್ತಾ ಇದೆ. ಇದು ಕೊಕ್ಕದಲ್ಲಿ ಯಾವ ರೋಗಬಾಧೆ? ಕೊಕ್ಕದಲ್ಲಿ ಬರ್ತದೆ ಕೋಡುಗಳು ಕಪ್ಪಾಗೋದು. ಅದು ಅವರ ಹತ್ರ ಕೇಳುವಾಗ ಅದು ಸಹ ಒಂದು ಇದು ನಿಮ್ಮ ಬ್ಯಾಕ್ಟೀರಿಯಲ್ಲೇ ಬರುವುದು ಅಂತ ಹೇಳ್ತಾರೆ. ನಾವೆಲ್ಲ ಅದನ್ನು ಗಮನಿಸಲಿಲ್ಲ, ಅವರು ಅದನ್ನು ತೆಗಿಬೇಕು ಹೇಳ್ತಾರೆ. ಅದನ್ನು ತೆಗೆದು ಸುಟ್ಟು ಹಾಕಬೇಕು, ಅದನ್ನು ಅಲ್ಲಿ ಮರದ ಬುಡಕ್ಕೆ ಹಾಕಬಾರದು, ಮತ್ತೆ ಅಳಿಲುಗಳೆಲ್ಲ ತಿಂದ ಕೋಡುಗಳನ್ನು ತೆಗಿಬೇಕು, ಮರದಲ್ಲಿ ಬಿಡಬಾರದು, ರೋಗ ಬರುವ ಸಾಧ್ಯತೆ. ಹೌದು, ಅದರಿಂದ ಎಲ್ಲ ಬರ್ತದೆ ಅಂತ. ಮತ್ತೆ ಸಾಮಾನ್ಯ ಜನಗಳಲ್ಲಿತ್ತು, ನಾವು ಹಿಂದೆಲ್ಲ ಕೊಕ್ಕ ತೋಟದಲ್ಲಿ ನಟ್ಟರೆ ತೋಟದ ಎಲ್ಲ ಈ ಗೊಬ್ಬರವನ್ನು ಅದು ತಿಂತದೆ ಅಂತ. ಆದ್ರೆ ಅವ್ರು ಹೇಳಿದ ಹಾಗ ಆಗುದಿಲ್ಲ, ಆದ್ರೆ ನೀವು ಅದಕ್ಕೋಸ್ಕರ ಹಾಕದಿದ್ರೆ ಬೇರೆಯವ್ರದ್ದು ಎಲೆ ಕೈ ಪ್ರತ್ಯೇಕ ಗೊಬ್ಬರ ಕೊಡ್ತೀರ? ಸ್ವಲ್ಪ ತೋಟಕ್ಕೆ ಹಾಕುವಾಗ ಅದಕ್ಕೆ ಸ್ವಲ್ಪ ಹಾಕ್ತೇವೆ. ವಿಶೇಷವಾಗಿ ಅಡಿಕೆ ಮರ ತೆಂಗು ಮರ ನೋಡಿದಷ್ಟ ಮಟ್ಟಕ್ಕೆ ಹೋಗುದಿಲ್ಲ, ಅಂತೊಂದು ಸೈಡ್ ನಲ್ಲಿ ಇರ್ತದೆ. ಮತ್ತೆ ಬೇಲಿಯ ನಮ್ಮ ಸರಹದ್ದುಗಳಲ್ಲಿ ಇರುವ ಹೊರಗೆ ವೇಸ್ಟ್ ಆಗುವ ನೀರನ್ನು ಸ್ವಲ್ಪ ತಡೀತದೆ, ಅದಕ್ಕೂ ನೀರಾಗ್ತದೆ, ಭೂಮಿಯಲ್ಲೇ ನೀರು ಇಳಿದೋಗ್ತದೆ. ಬಾಳೆಗೊನೆ ಇದೆ, ನಾವು ಬೂದಿ ನೇಂದ್ರ ಇದೆಲ್ಲ ಆಯ್ತು, ಈಗ ಹಿಂದಿಂದ ಬಂದದ್ದು ಕದಳಿ ಬಾಳೆ ಒಂದಿದೆ. ಆದ್ರೆ ಕದಳಿ ಬಾಳೆಯನ್ನು ನಮ್ಮ ಈ ಫೈಬರ್ ದೋಟಿಯಲ್ಲಿ ಔಷಧಿ ಬಿಡುವುದರಿಂದ ಜಾಸ್ತಿ ಇಟ್ಟುಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ, ದೋಟಿಯನ್ನು ಕೊಂಡೋಗ್ಲಿಕ್ಕೆ ಆಗುದಿಲ್ಲ ತೋಟದಲ್ಲಿ ಬೇಕಾದ ಹಾಗೆ. ಮಳೆಗಾಲದಲ್ಲಿ ಕೆಲವು ಅದರ ಎಲೆಗಳು ಬರುವ ಕೈ ಇದೆ, ಅದನ್ನು ಕಟ್ ಮಾಡಿದೆವು. ಕಟ್ ಮಾಡಿದ ಮೇಲೆ ಏನಾಗ್ತದೆ ಅಂದ್ರೆ ಗೊನೆ ಚಿಕ್ಕದಾಗ್ತಾ ಇದೆ, ಅದಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಇನ್ನು ನೋಡ್ಬೇಕು ಬೇರೆ ಏನಾದ್ರು. ಆದ್ರೆ ಅಡಿಕೆಗೋಸ್ಕರ ಬಾಳೆಯನ್ನು ಆದ್ರೂ ಕಡಿಮೆ ಮಾಡಬಹುದು, ಬಾಳೆಗೋಸ್ಕರ ಅಡಿಕೆಯನ್ನು ಕಡಿಮೆ ಮಾಡುವ ಪರಿಸ್ಥಿತಿ ಇಲ್ಲ, ಅದು ನಮ್ಗೆ ಮೇನ್ ಉತ್ಪತ್ತಿ ಇರುವುದೇ. ಈಗ ಯಾರು ಕೇಳಿದ್ರು ಸಹ ಅಡಿಕೆಯನ್ನು ಏನ್ ಮಾಡ್ಲಿಕ್ಕೆ ಆಗ್ತದೆ ಕೇಳಿದ್ರೆ ನಮಗೂ ಸಹ ಗೊತ್ತಿಲ್ಲ. ಅಡಿಕೆ ಬೆಳೆಸಲಿಕ್ಕೆ ಗೊತ್ತಿದೆ, ಅಡಿಕೆಯನ್ನು ಒಣಗಿಸ್ಲಿಕ್ಕೆ ಗೊತ್ತಿದೆ, ಮಾರಾಟ ಮಾಡ್ಲಿಕ್ಕೆ ಗೊತ್ತಿದೆ. ಹೇಳಲಿಕ್ಕೆ ಎಲ್ಲರೂ ಹೇಳ್ತಾರೆ ಅಡಿಕೆ ಪೈಂಟ್ ಆಗ್ತದೆ, ಗ್ಲಾಸ್ ಆಗ್ತದೆ, ಏನೆಲ್ಲ ಮಾಡ್ತಾರೆ, ಯಾರು ನೋಡಿದವ್ರು ಇಲ್ಲ. ನಾವು ಕಾಣೋ ಮಟ್ಟಿಗೆ ಅಡಿಕೆ ತಿನ್ನುವವ್ರಿಗೆ ಮಾತ್ರ ಜಾಸ್ತಿ ಹೋಗ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಈಗ, ನಾವು ಇದನ್ನು ಬಿಟ್ಟು ಇನ್ನು ಬೇರೆ ಏನ್ ಮಾಡಬಹುದು, ಏನಿಲ್ಲ. ತೆಂಗಿನಕಾಯಿಗೆ ಏನು ಈ ಸತಿ ಒಂದು ಧಾರಣೆ ಇದೆ, ತೆಂಗಿನಕಾಯಿ ಬೆಳೆ ಇಲ್ಲ. ತೆಂಗಿನಕಾಯಿ ಕೂಡ ತೆಂಗಿನಕಾಯಿ ಇದೆ, ಎಷ್ಟು ತೆಂಗಿನಕಾಯಿ? ಒಂದು ವರ್ಷಕ್ಕೆ ಒಂದು 4-5 ಸಾವಿರ ತೆಂಗಿನಕಾಯಿ ಆಗ್ತದೆ. ಅದೆಲ್ಲ ನಿರ್ವಹಣೆ ಎಲ್ಲ ತೆಂಗಿನಕಾಯಿ ನಿಜವಾಗಿ ನೋಡಿದೆ, ಅಡಿಕೆ ತೋಟ ನೋಡಿದಷ್ಟು ತೆಂಗಿನ ಮರವನ್ನು ಎಲ್ಲಿ ಸಹ ನೋಡುವವರಿಲ್ಲ. ಈಗ ಧಾರಣೆ ಆಗಿದೆ ಅಂತ ನೋಡುವವರು ಇರ್ಬೋದು, ತೋಟದ ಬದಿಗಳಲ್ಲಿ ತೆಂಗಿನ ತೋಟ ಅಂತಲೇ ಬೇರೆ ಯಾರು ಎಲ್ಲ ಕಡೆಯಲ್ಲಿ ಇಲ್ಲ. ಎಲ್ಲರ ಹತ್ರ ಇರುವುದು ತೋಟದ ಬದಿಗಳಲ್ಲಿ ತೆಂಗಿನ, ಈಗ ನಾವು ಕೊಕ್ಕ ಹೇಳಿದ ಹಾಗೆ ತೆಂಗಿನ ಮರ, ತೆಂಗಿನ ಮರಕ್ಕೆ ಹಾಕುವ ಗೊಬ್ಬರ ಈ ಮಳೆಗಾಲದಲ್ಲಿ ಹಾಕಿ ವರ್ಷದಲ್ಲಿ ಒಂದು 1 ಸತಿ ಹಾಕಿರ್ತಾರೆ. ನೀರು ಹೋಗುವ ವ್ಯವಸ್ಥೆ ಇರ್ತದೆ, ಅದು ಈಗ ಧಾರಣೆ ಆದ್ರಿಂದ ಬುಡಕ್ಕೆ ನೀರು ಬೀಳುವ ವ್ಯವಸ್ಥೆ, ಬಬ್ಲರ್ ಅಥವಾ ಸ್ಪ್ರಿಂಕ್ಲರ್ ನ ನೀರು ಹೇಗಾದ್ರು ಬೀಳ್ತದೆ. ಮತ್ತೆ ಈಗೆಲ್ಲ ಗದ್ದೆಗಳು ಹೋಗಿದೆ, ಮುಂಚೆ ಎಲ್ಲ ಗದ್ದೆ ಹುಣಿಯಲ್ಲಿ ತೆಂಗಿನ ಮರ, ಇವತ್ತು ಗದ್ದೆ ಇಲ್ಲ ತೋಟ ಆಗಿದೆ, ತೋಟದಲ್ಲಿ ಅದೇ ತೆಂಗಿನ ಮರ ಉಳಿದದ್ದು. ಗೊಬ್ಬರ ಎಲ್ಲ ಯಾವ ರೀತಿ? ಗೊಬ್ಬರ ನಾವು ಇದೆ ಸ್ಲರಿ ಸ್ಲರಿ ಗೊಬ್ಬರ ಮಾಡುದಿಲ್ಲ, ಯಾಕಂದ್ರೆ ಗೊಬ್ಬರ ಮಾಡಿ ಆ ಕಸವನ್ನು ತಂದು ಹಾಕಿ ಪುನಃ ಗೊಬ್ಬರ ಕೊಂಡೋಗ್ಲಿಕ್ಕೆ ನೋಡಿದ ಗೊಬ್ಬರ ಕೊಂಡೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ರೆ ಆಳುಗಳು ಇಲ್ಲ, ಕೆಲಸವ್ರು ಬರುದಿಲ್ಲ. ಗೊಬ್ಬರ ಅಂತ ಹೇಳಿದ್ರೆ ಎಷ್ಟು ಕೊಡ್ತೀರಿ ಅಂತ ಕೇಳುದು, 100 ರೂಪಾಯಿ ದುಡಿಯ ಅವನು, ಗೊಬ್ಬರ ಹೋಗ 150 ಕೊಡ್ಬೇಕು ಹೇಳ್ತಾನೆ, ಯಾಕಂದ್ರೆ ಅದೊಂದು ವಿಶೇಷತೆ ನಾವು ಗೊತ್ತಿಲ್ಲ. ಈಗ ಈ ಸ್ಲರಿ ಹೋಗೋದ್ರಿಂದ ನಾವು ಆ ಸಮಸ್ಯೆ ಇಲ್ಲ, ಅದಕ್ಕೊಂದು ಸಣ್ಣ ಒಂದು ಪಂಪ್ ಇಟ್ಟುಕೊಂಡಿದ್ದೀವಿ. ಅದರಿಂದ ಈಗ ಮನೆ ಹತ್ರ ತೋಟಗಳಿಗೆಲ್ಲ ಪಂಪಿನಿಂದ ಕೊಟ್ರೆ ಅಲ್ಲಿ ಒಬ್ಬ ಹಿಡಿಯುವ ಇದ್ರೆ ಆಯ್ತು, ಇಲ್ಲಿ ಪಂಪ್ ನೋಡಿಕೊಂಡ್ರೆ ನೀರು ಬಂದಾಗೆ ಬರ್ತದೆ. ಅದರಲ್ಲಿ ಯಾವ ಅಂಶಗಳು, ಹಟ್ಟಿ ತೊಳೆದ ನೀರು ಸಹ ಒಂದು ಡ್ರಾಪ್, ಸ್ವಚ್ಛತೆಗೂ ಸಹ ಒಳ್ಳೆಯದು, ಮನೆಯ ಪರಿಸರದಲ್ಲಿ ಎಲ್ಲಿ ನೊಣ ಉಸಿ ಬರಲಿಕ್ಕಿಲ್ಲ. ಎಲ್ಲ ನೀರು ಎಷ್ಟು ಅದು ಗೋಬರ್ ಗ್ಯಾಸ್ ಮಂಡಕ್ಕೆ ಹೋಗ್ತದೆ, ಅದೊಂದು ಒಳ್ಳೇದು. ನಮ್ಗೆ ತೆಂಗಿನಕಾಯಿ ಕೀಳಲಿಕ್ಕೆಲ್ಲ, ತೆಂಗಿನಕಾಯಿ ಕೀಳಲಿಕ್ಕೆ ಈ ದೋಟಿಯಲ್ಲಿ ಆಗ್ತದೆ, ನಾನು ಸಹ ನೋಡಿದೆ. ಆದ್ರೆ ಮರ ಎತ್ತರ ಇದೆ, ಮನಸ್ಸಿನಲ್ಲಿ ಹೆದರಿಕೆ ಆಗುವುದೇನೆಂದ್ರೆ ಈ ಎಳೆಯುವ ಸಂದರ್ಭದಲ್ಲಿ ಗರಿಯಲ್ಲಿಯೇ ತೆಂಗಿನಕಾಯಿ ಬಂದ್ರೆ ನಮ್ಮ ಮೇಲೆ ಬೆಂದು ಬಿದ್ರೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ. ಅರ ತೆಂಗಿನಕಾಯಿ ತೆಗಿಲಿಕ್ಕೆ ಜನ ಸಿಗ್ತಾರೆ, ಇವತ್ತು ಮರ ಲೆಕ್ಕದಲ್ಲಿ ಫಿಂಗಾರದವರು 50 ರೂಪಾಯಿ ತೆಗೆದು ಕೊಡ್ತಾರೆ, ಹೊರಗಿನ ಲೇಬರ್ 60 ರೂಪಾಯಿ ತೆಗಿತಾರೆ. ಮರವು ಸ್ವಚ್ಛತೆ ಆಗ್ತದೆ ಒಮ್ಮೆ ಹತ್ತಿದ್ರೆ, ಅವರು ಒಣಗಿಲು ಮಾಡಲು ಕಸ ಎಲ್ಲ ತೆಗಿತಾರೆ, ತೆಗೆದದ್ದನ್ನು ಎಳ್ನೀರು ಬೇಕಾದ್ರೆ ತೆಗೆದಾಕ್ತಾರೆ, ತೆಂಗಿನಕಾಯಿ ತೆಗೆದಾಕ್ತಾರೆ. ಈಗ ಅಡಿಕೆ ತೆಂಗಿನಕಾಯಿಗೆಲ್ಲ ಮಾರುಕಟ್ಟೆಯಲ್ಲಿ ಮಾಡ್ತೀರಿ? ಆಗ್ಲೇ ಹೇಳಿದ ಹಾಗೆ ಅಡಿಕೆ ಡ್ರೈ ಮಾಡಿ ಇಟ್ಟದನ್ನು ಈ ವರ್ಷದನ್ನು ಈ ವರ್ಷ ಮಾರುವುದಿಲ್ಲ, ಮುಂದಿನ ವರ್ಷ ಮಾರುದು. ಈ ಕ್ಯಾಂಕೋದಲ್ಲಿ ಕೇಳಿದೆ, ಫಿಂಗರದಲ್ಲಿ ಆ ವ್ಯವಸ್ಥೆ ಇದೆ. ಕ್ಯಾಂಕೋದಲ್ಲಿ ಅಡಿಕೆಯನ್ನು ತಗೊಂಡು ಪ್ಲಜ್ ಮಾಡುವ ವ್ಯವಸ್ಥೆ ಇಲ್ಲ ನಮಗೆ. ಕ್ಯಾಂಕಕ್ಕಾದ್ರೆ ಅಡಿಕೆ ಕೊಟ್ಟೇ ಆಗಬೇಕು, ಅವರಿಗೆ ಹಳ ಅಡಿಕೆಯಲ್ಲಿ ಅಷ್ಟು ದೊಡ್ಡ ಡಿಮಾಂಡ್ಗಳಿಲ್ಲ, ಅವರಿಗೆ ಫ್ರೆಶ್ ಅಡಿಕೆಗಳಲ್ಲಿ ಡಿಮಾಂಡ್ ಇದೆ, ಅವರು ಸ್ಟಾಕ್ ಮಾಡಿ ಇಟ್ಟುಕೊಳ್ಳೋದು, ಮಾರ್ಕೆಟ್ಗೆ ಬೇಕಾದಾಗೆ ಬಿಡುದು. ಹಾಗೆ ನಮ್ಗೆ ಕ್ಯಾಂಕಕ್ಕೆ ಜಾಸ್ತಿ ಕೊಡ್ಲಿಕ್ಕೆ ಆಗಲಿಲ್ಲ, ಫಿಂಗಾರಕ್ಕೆ ಕೊಟ್ಟಿದ್ದೇವೆ ಅಡಿಕೆ. ಫಿಂಗಾರದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಇದೆ, ಏನಂದ್ರೆ ನಾನು ಸುಲಿದಂತ ಅಡಿಕೆಯನ್ನು ಅವರೊಂದು ದರ ನಿಗದಿ ಮಾಡಿರ್ತಾರೆ ಅಡಿಕೆಗೆ, ಆ ಅಡಿಕೆಯ ಪ್ರಕಾರದಲ್ಲಿ ಅವರ ಅಡಿಕೆ ಗೋಡೌನ್ ನಲ್ಲಿ ಇಟ್ಟುಕೊಳ್ಬಹುದು. ನಾನು ನಮ್ಮಲ್ಲಿ PL ಮಾಡಿದ ಹಾಗೆ ಅವರು ಇವತ್ತು 500 ರೂಪಾಯಿ ರೇಟ್ ಇದೆ ಅಂದ್ರೆ ನಂದು 1 ಕ್ವಿಂಟಲ್ ಅಡಿಕೆಯನ್ನು ಅವರು ಇಟ್ಕೊಳ್ತಾರೆ, ನನಗೆ ಬೇಕಾದ್ರೆ ಹಣ ಕೊಡ್ತಾರೆ, ತಕೊಂಡದಕ್ಕೆ ದುಡ್ಡು ಕೊಟ್ಟರೆ ಆಯ್ತು ಅಥವಾ ರಿಲೀಸ್ ಮಾಡಿ ಮಾರಾಟ ಮಾಡಿದ್ರೆ ಆಯ್ತು. ಕ್ಯಾಂಕೋದಲ್ಲಿ ಆ ವ್ಯವಸ್ಥೆ ಇಲ್ಲ, ಫಿಂಗಾರದಲ್ಲಿ ಆ ವ್ಯವಸ್ಥೆ ಇರುವುದರಿಂದ ಜನಗಳಿಗೆ ಅಥವಾ ಈಗ ಅಗತ್ಯ ಇಲ್ಲ ನಾನು ನಾಡ್ದು ಮಾರ್ತೇನೆ ಅಂತ ಹೇಳೋವನಿಗೆ ಇವತ್ತು 500 ಇದ್ದದ್ದು ನಾಡ್ದು 600 ಬರ್ಬಹುದು, 550 ಬರ್ಬಹುದು, ಅವ ಇಟ್ಟದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಅವ್ರ ಹತ್ರ ಕೇಳಿದಾಗ ರಾಮಕಿಶೋರ್ ಆತ್ಮೀಯರೇ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಹಾಗೆ, ನಿಮ್ಮ ನನ್ನ ಹಾಗೆ ಎಲ್ಲರೂ ತಂದು ಇಟ್ಟಿದ್ರೆ ನೀವು ಆ ಅಡಿಕೆಯನ್ನು ಏನ್ ಮಾಡ್ತೀರಿ ಅಂತ ಅವ್ರು ಹೇಳಿದ್ರು, ನಾವು ಇಟ್ಟುಕೊಳ್ಳುವುದಿಲ್ಲ, ನಾವು ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ಗೆ ರೊಟೇಟ್ ಮಾಡ್ತಾ ಇದ್ದೇವೆ, ನೀವು ಬೇಕು ಹೇಳುವ ರೇಟ್ಗೆ ಅವತ್ತಿನ ರೇಟ್ ಏನಿದೆಯಾ ಆ ರೇಟನ್ನು ನಿಮಗೆ ಇಲ್ಲಿ ಗ್ರೇಡ್ ಈಗ 500 ರೂಪಾಯಿ ಇದ್ದಾಗ ನನಗೆ 498 ಹಾಕಿರ್ಬೋದು, 500 ಹಾಕಿರ್ಬೋದು. ಹಾಗೆ ನಾಡ್ದು ನಾನು ಮಾರ್ತೇನೆ ಅಂತ ಹೇಳುವಾಗ ಅವತ್ತು 600 ರೂಪಾಯಿ ರೇಟ್ ಇದ್ರೆ ನನಗೆ 600 ಸಿಗ್ತದೆ, ಅವತ್ತು 598 ಆಗಿದ್ರೆ ನನಗೆ 598 ಸಿಗ್ತದೆ. ಆ ಡಿಫರೆನ್ಸ್ ಏನಿದೆ ಅಷ್ಟನ್ನು ಲೆಸ್ ಮಾಡಿ ಕೊಡ್ತಾರೆ. ಆದ್ರೆ ಪೆನಾಲ್ಟಿ ಇಲ್ಲ, ಅವರಿಗೆ ಒಂದು ರೊಟೇಟ್ ಮಾಡುವಂತ ಮೌಲ್ಯ ಸಿಕ್ಕಿತ್ತು ವಸ್ತು. ನಮಗೆ ಏನು ಅಂತ ಹೇಳಿದ್ರೆ ನಮ್ಮ ಅಡಿಕೆ ಇಲ್ಲಿ ಹಾಳಾಗ್ತದೆ ಅಂತ ಹೇಳೋ ಪ್ರಶ್ನೆ ಇಲ್ಲ. ನನಗೆ ಬೇಕಾದಾಗ ಬೇಸಿಗೆಯಲ್ಲಿ ಸುಲಿದಿಟ್ಟು ನಾನು 6 ತಿಂಗಳ ಮೇಲೆ 1 ವರ್ಷ ಮೇಲೆ ಮಾರಾಟ ಮಾಡಬಹುದು. ಮತ್ತೊಂದು ಪ್ರಯೋಜನ ಏನು ಅಂತ ಹೇಳಿದ್ರೆ ನನಗೆ ಆಗ ನಿಮ್ಮ ಹೇಳಿದ ಹಾಗೆ ಒಂದು ಕ್ವಿಂಟಲ್ ಅಡಿಕೆ ಕೊಂಡಾದ್ರೆ ನಾನು 20 ಕೆಜಿಯನ್ನು ಮಾತ್ರ ರಿಲೀಸ್ ಮಾಡಿ ಬಿಡ ಮಾರಾಟ ಮಾಡ್ತಾ ಇದ್ದೇನೆ, 80 ಕೆಜಿಯನ್ನಲ್ಲಿ ಇಟ್ಟುಕೊಳ್ಬಹುದು, ಅದು ನಡೀತದೆ. ಈ ಕ್ಯಾಂಪ್ಕೋದಲ್ಲಿ ಅಂತ ವ್ಯವಸ್ಥೆ ಆಗಿದ್ರೆ ಜನಗಳಿಗೆ ಕ್ಯಾಂಪ್ಕೋಕ್ಕೂ ಸಹ ಅಂತ ಅಡಿಕೆ ಅಗತ್ಯ ಈಗ ಇಲ್ಲದವರು ಸಹ ಇಟ್ಟುಕೊಳ್ಳಿಕ್ಕೆ ಅವಕಾಶ ಆಗುವುದು. ಅಂದ್ರೆ ಅವರೆಲ್ಲರ ಅಡಿಕೆ ಉದ್ದೇಶ ಏನಂದ್ರೆ ಖಾಸಗಿಯವರ ಕೈಯಲ್ಲಿ ಅಡಿಕೆ ಹೋಗದೆ ಈ ಸಂಸ್ಥೆಗಳ ಮೂಲಕದಲ್ಲಿ ಅಡಿಕೆ ಹೋದಾಗ ಅಡಿಕೆಯ ಒಂದು ಮಾರ್ಕೆಟ್ ಒಂದು ಸ್ಥಿರವಾಗಿ ಇಕ್ಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಕ್ಯಾಂಪ್ಕೋ ಆಗಲಿ ಫಿಂಗರ್ ಆಗಲಿ ಇವರೆಲ್ಲರೂ ವ್ಯವಸ್ಥೆ ಮಾಡಿದ್ರೂ ಸಹ ಈಗ ಮಾಸ್ ಸಮಸ್ಯೆ ಇದೆ. ಇವರೆಲ್ಲರೂ ಮಾಡಿದ್ರೂ ಸಹ ಇವತ್ತಿನ ಉತ್ಪಾದನೆ ಅಡಿಕೆಯ ಕನಿಷ್ಠ ಒಂದು 30-40% ಸಹ ಅಡಿಕೆ ಮಾತ್ರ ಈ ಮಾರ್ಕೆಟ್ಗಳ ಮೂಲಕದಲ್ಲಿ ಬರ್ತದೆ, ಮತ್ತೆಲ್ಲ ಮಧ್ಯವರ್ತಿಗಳ ಮೂಲಕದಲ್ಲಿ ಅಡಿಕೆಗಳು ಮಾರಾಟ ಆಗ್ತಾ ಇದೆ. ಆದ ಕಾರಣ ಮಧ್ಯವರ್ತಿಗಳು ಇದರಿಂದ ಹೆಚ್ಚಿನ ಲಾಭಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಸ್ಥಿರವಾದ ಮಾರುಕಟ್ಟೆ ಮಾಡ್ಲಿಕ್ಕೆ ಅವರು ಹೋಪ್ಸ್ ಮಾಡ್ತಾ ಇಲ್ಲ, ಏರುಪೇರುಗಳನ್ನು ಮಾಡ್ತಾರೆ ಅಂತ ಹೇಳುವ ಒಂದು ಮಾತು ಇದೆ. ಅದು ಎಷ್ಟು ಮಟ್ಟಕ್ಕೆ ಅಂತ ಹೇಳುದು ನಾವು ಅದರ ಬಗ್ಗೆ ಹೋಗ್ಲಿಲ್ಲ, ಯಾಕಂದ್ರೆ ನಾವು ಸಣ್ಣ ಏನು ಅಲ್ಪ ಕೃಷಿಕರಷ್ಟೇ. ಕೊನೆಗೆ ನೀವು ಯುವ ಜನರಿಗೆ ಕೃಷಿಗೆ ಬರ್ಲಿಕ್ಕೆ ಯಾವ ರೀತಿ ಸಲಹೆ ಕೊಡ್ತೀರಿ? ಯುವ ಜನರು ಕೆಲಸ ಮಾಡಬೇಕು. ಇವತ್ತಿನವರು ಯಾವ ರೈತನು ಕೃಷಿಯಿಂದ ಹಾಳಾಗಿದ್ದೇನೆ ಅಂತ ಎಲ್ಲಿ ಸಹ ನಾನು ಕಾಣಲಿಲ್ಲ. ವ್ಯಾಪಾರದಿಂದ ಹಾಳಾಗಿದ್ದೇನೆ, ವ್ಯವಸ್ಥೆಯಲ್ಲಿ ಹಾಳಾಗಿದ್ದೇನೆ, ಸಹವಾಸದಿಂದ ಹಾಳಾಗಿದ್ದೇನೆ ಅಂತ ಹೇಳುವುದು ಕೇಳಿದೆ. ಹಾಗೆ ಕೃಷಿಯಿಂದ ಹಾಳಾಗುವುದಿಲ್ಲ, ಯಾಕಂದ್ರೆ ನಾನು ಪ್ರಾರಂಭದಲ್ಲಿ ಹೇಳುವುದಿದ್ರೆ ಕೃಷಿಯ ಜೊತೆಗೆ ಒಂದು ಏನಾದ್ರು ಸಣ್ಣ ಉಪಕಸುಬು ಬೇಕು. ಇಲ್ಲಂತಾರೆ ಕೃಷಿಯವನಿಗೆ ಪ್ರತಿಯೊಂದು ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ಅವನಲ್ಲಿ ಇರುವ ವಸ್ತುವನ್ನು ಮಾರಾಟ ಮಾಡಿಯೇ ಆಗ್ಬೇಕು. ಕೊಂಡುಕೊಳ್ಳುವ ವ್ಯವಸ್ಥೆ ಇದ್ದಾಗ ಮಾತ್ರ ಅವನ ದೈನಂದಿನ ನಡೀತದೆ. ಚಂದದ ಜೀವನದಲ್ಲಿ ಇನ್ನೊಬ್ಬನ ಹಂಗಿನಲ್ಲಿ ಇಲ್ಲದೆ ಬಾಳ್ವೆ ಮಾಡಬಹುದು, ಸ್ವಾವಲಂಬಿ ಆಗಿರ್ಬೋದು, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿರ್ಬೋದು, ಇನ್ನೊಬ್ಬದರಲ್ಲಿ ಆಸೆಯನ್ನು ಬಿಟ್ಟು ಬಿಡಬೇಕು. ನಮ್ಮದರಲ್ಲಿ ಇರುವುದರಲ್ಲಿ ನಾವು ತೃಪ್ತಿ ಪಡ್ಲಿಕ್ಕೆ ಇದ್ದಾಗ ಜೀವನದಲ್ಲಿ ಒಂದು ಮೌಲ್ಯ ಇರ್ಬೋದು, ಒಂದು ಸಾಮರಸ್ಯ ಇರ್ಬೋದು, ಮನೆಯಲ್ಲಿ ಒಂದು ನೆಮ್ಮದಿ ಇರ್ಬೋದು. ನೆಮ್ಮದಿ ಅಲ್ಲದ ಜೀವನವೇ ವ್ಯರ್ಥ. ಹಣ ಯಾರನ್ನು ಏನು ಮಾಡಲಿಲ್ಲ ಇವರಿಗೆ. ಸಹವಾಸದಲ್ಲಿ ಸಮಾಜದಲ್ಲಿ ಒಳ್ಳೆಯ ಒಂದು ವಾತಾವರಣದಲ್ಲಿ ಇದ್ದಾಗ ಅವನಿಗೆ ಹಣ ಇಲ್ಲದರೂ ಜೀವನ ಇರ್ಬೋದು. ಆದ್ರೆ ಹಣವನ್ನೇ ನಂಬಿದಾಗ ಯಾರತ್ರ ಆಗದ ವ್ಯಕ್ತಿಗಳು ಇದ್ರು ಹಣ ಇದ್ದು ಪ್ರಯೋಜನ ಇಲ್ಲ. ಒಳ್ಳೇದು ಕೇಶವರಾವ್ ಅವರೇ, ಇಷ್ಟೊತ್ತು ನಿಮ್ಮ ಕೃಷಿ ಅನುಭವವನ್ನ ನಮ್ಮ ಜೊತೆ ಹಂಚಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಸಹ ಧನ್ಯವಾದಗಳು. ಇದುವರೆಗೆ ಕೇಶವರಾವ್ ನೋಜಿಪ್ಪಾಡಿ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಗಾಯತ್ರಿ ಎಂ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಅಬ 70 ವರ್ಷ ಸೇ ಅಧಿಕ ಉಮ್ರ ಕೆ ದೇಶ ಕೆ ಹರ ಬುಜುರ್ಗ ಕೋ ಅಸ್ಪತಾಲ್ ಮೇ ಮುಕ್ತ ಇಲಾಜ್ ಮಿಲೇಗಾ. ದೇಶದ ಯುವ ಜನತೆ ಹೊಸ ವರ್ಷಕ್ಕೆ ಸಂಕಲ್ಪ ಕೈಗೊಂಡಿದ್ದಾರೆ. 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನ ಕಾರ್ಡ್ಗಳನ್ನ ಮಾಡಿಸುವುದು, 5 ಲಕ್ಷ ರೂಪಾಯಿಗಳ ಉಚಿತ ಚಿಕಿತ್ಸೆಯ ಉಡುಗೊರೆಯನ್ನ ನೀಡುವ ಮೂಲಕ ಆರೋಗ್ಯವಂತ ಭಾರತವನ್ನ ನಿರ್ಮಿಸುವುದು. ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರಿಂದ 53,500, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 46,000, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 35,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರಿಂದ 18,500, ತೆಂಗಿನಕಾಯಿ 1ನೇ ವರ್ಗ 1,000 ಕ್ಕೆ 32,000 ರಿಂದ 40,000, ಎರಡನೇ ವರ್ಗ ಸಾವಿರಕ್ಕೆ 24,500 to 33,000. ಆಮದು ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 to 5,400. ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 to 4,500. ಐಆರ್ ಎಂಟೋ ಕ್ವಿಂಟಾಲಿಗೆ 3,800 to 4,500. ಆಮದು ಭತ್ತ ಕ್ವಿಂಟಾಲಿಗೆ 2,350 to 2,500. ಬೆಲ್ಲ ಆಮದು ಹಳದು ಕ್ವಿಂಟಾಲಿಗೆ 4,650 to 5,200. ಕೆಂಪು ಕ್ವಿಂಟಾಲಿಗೆ 4,500 to 5,000. ಕಪ್ಪು ಕ್ವಿಂಟಾಲಿಗೆ 5,000 to 5,500. ಮೆಣಸು ಕ್ವಿಂಟಾಲಿಗೆ 17,000 to 24,000. ಕಾಳು ಮೆಣಸು ಕ್ವಿಂಟಾಲಿಗೆ 13,500 to 67,000. ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,800 to 14,000. ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,800 to 6,500. ಕದಳಿ 5,800 to 7,000. ಗಾಳಿ 6,000 to 6,500. ನೇಂದ್ರ 7,000 to 8,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಒಂದು ದೇವರ ನಾಮ ಹಾಡಿದ್ದಾರೆ ಎಂಎಸ್ ಶೀಲಾ ಜಯದೇವ ಅವರ ರಚನೆ ಲಲಿತಾ ಲವಂಗ ಲತಾ ಪರಿಶೀಲನಾ. ಲಲಿತ ಲವಂಗಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ಲಲಿತ ಲವಂಗಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ನೃತ್ಯತಿ ಯುವತಿ ಜನೇನ ಸಮಂ ಸಖಿ ವಿರಹಿ ಜನಸ್ಯ ದುರಂತೇ ನೃತ್ಯತಿ ಯುವತಿ ಜನೇನ ಸಮಂ ಸಖಿ ವಿರಹಿ ಜನಸ್ಯ ದುರಂತೇ ಲಲಿತ ಲವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀ ನೃತ್ಯತಿ ಯುವತಿ ಜನೇನ ಸಮಂ ಸಖಿ ವಿರಹಿ ಜನಸ್ಯ ದುರಂತೇ ನೃತ್ಯತಿ ಯುವತಿ ಜನೇನ ಸಮಂ ಸಖಿ ವಿರಹಿ ಜನಸ್ಯ ದುರಂತೇ ಲಲಿತ ಲವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ಕೀರ್ತಿ ಹರಿರಿಹ ಸರಸ ವಸಂತೆ ನೃತ್ಯತಿ ಯುವತಿ ಜನೇನ ಸಮಂ ಸಖಿ ವಿರಹಿ ಜನಸ್ಯ ದುರಂತೆ ನೃತ್ಯತಿ ಯುವತಿ ಜನೇ ಶೀಲನ ಕೋಮಲ ಮಲಯ ಸಮೀರೆ ಸರಸ ವಸಂತೆ ವಿಹರತಿ ಹರಿರಿಹ ಸರಸ ವಸಂತೆ ನೃತ್ಯತಿ ಯುವತಿ ಜನೇನ ಸಮಂ ಸಖಿ ವಿರಹಿ ಜನಸ್ಯ ದುರಂತ ಯುವತಿ ಜನೇನ ಸಮಂ ಸಖಿ ವಿರಹಿ ಜನಸ್ಯ ದುರಂತೇ ಲಲಿತ ಲವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ಸರಸ ವಸಂತೆ ವಿಹರತಿ ಹರಿರಿಹ ಸರಸ ವಸಂತೆ ನೃತ್ಯತಿ ಯುವತಿ ಜನೇನ ಸಮಂ ಸಖಿ ವಿರಹಿ ಜನಸ್ಯ ದುರಂತೆ ನೃತ್ಯತಿ ಯುವತಿ ಜನೇನ ಸಮಂ ಸಖಿ ವಿರಹಿ ಜನಸ್ಯ ದುರಂತೆ ಲಲಿತ ಲವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ಸರಸ ವಸಂತೆ ವಿಹರತಿ ಹರಿರಿಹ ಸರಸ ವಸಂತೆ ನೃತ್ಯತಿ ಯುವತಿ ಜನೇನ ಸಮಂ ಸಖಿ ವಿರಹಿ ಜನಸ್ಯ ದುರಂತೆ ನೃತ್ಯತಿ ಯುವತಿ ಜನೇ ಪರಿಶೀಲನ ಕೋಮಲ ಮಲಯ ಸಮೀರೆ ವಿರಹಿ ಜನಸ್ಯ ದುರಂತೆ ಲಲಿತ ಲವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ಪರಿಶೀಲನ ಕೋಮಲ ಮಲಯ ಸಮೀರೆ